जय भारत जननी तनु जाते जय हे कर्नाटक माते जय सुंदर नदी वन गणनाडे जय हे रस ऋषि गण पीड़े जय भारत जननी तनु जाते जय हे कर्नाटक माते जय सुंदर नदी वन गणनाडे जय हे रस ऋषि गण पीड़े जय भारत जननी तनु जाते ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರಿಂದ ಎರಡು ಮಾತು. ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತ ಈ ಧ್ವನಿಸುರುಳಿಗಳ ಉದ್ದೇಶ ಆಸಕ್ತರಾದ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುವುದು. 1200 ವರ್ಷಗಳ ಹಿಂದಿನಿಂದ ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಂದ ಕನ್ನಡದ ಮುಖ್ಯ ಲೇಖಕರನ್ನೆಲ್ಲ ಪರಿಚಯ ಮಾಡಿಕೊಡುವುದು. ನಮಗೆ ದೊರೆತಿರುವ ಮೊದಲ ಕನ್ನಡ ಗ್ರಂಥವಾದ ಕವಿರಾಜ ಮಾರ್ಗದಿಂದ ಹಿಡಿದು ಈವರೆಗಿನ ಕನ್ನಡ ಸಾಹಿತ್ಯದ ಮುಖ್ಯ ರೂಪುರೇಷೆ ಇಲ್ಲಿದೆ. ಈ ಅವಧಿಯ ಸಾಹಿತ್ಯ 3 ಘಟ್ಟಗಳಲ್ಲಿ ರೂಪುಗೊಂಡಿದೆ. ಕ್ರಿಸ್ತಶಕ 850 ಕವಿರಾಜ ಮಾರ್ಗದಿಂದ ಹಿಡಿದು ಪಂಪ ಪೊನ್ನ ರನ್ನರಂಥ ರತ್ನತ್ರೇಯರನ್ನು ಒಳಗೊಂಡು 1150 ಎರಡನೆಯ ನಾಗವರ್ಮನವರೆಗಿನ ಹಳಗನ್ನಡ ಕಾವ್ಯದ ಘಟ್ಟ. ಅಲ್ಲಿಂದ ಮುಂದೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುಮಾರವ್ಯಾಸ, ಚಾಮರಸ ಮೊದಲಾದವರನ್ನು ಒಳಗೊಂಡು ಮುದ್ರಣವರೆಗಿನ ನಡುಗನ್ನಡ ಕಾವ್ಯದ ಘಟ್ಟ. ನಂತರ ಹೊಸಗನ್ನಡ ಸಾಹಿತ್ಯದ ಘಟ್ಟ. ಹೀಗೆ 3 ಮುಖ್ಯ ಘಟ್ಟಗಳನ್ನು ಗುರುತಿಸಬಹುದು. ಮೊದಲ ಘಟ್ಟ ಮುಖ್ಯವಾಗಿ ಚಂಪು ಕಾವ್ಯಗಳ ಹಂತ. ಚಂಪು ಕಾವ್ಯ ಪದ್ಯ ಗದ್ಯಗಳೆರಡೂ ಸೇರಿಯಾದ ಕಾವ್ಯ. ಎರಡನೆಯದು ಕೆಲವು ಚಂಪು ಕಾವ್ಯಗಳೂ ಸೇರಿ ವಚನ, ರಗಳೆ, ಷಟ್ಪದಿ, ಕೀರ್ತನೆ ಮತ್ತು ಸಾಂಗತ್ಯ ಕಾವ್ಯಗಳ ಕಾಲ. ಧ್ವನಿಸುರುಳಿಗಳಲ್ಲಿ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೇಳುವ ಇಂಥ ಪ್ರಯತ್ನ ಇದೇ ಮೊದಲನೇದು. ಅಮೆರಿಕದ ನ್ಯೂಜೆರ್ಸಿ ಸಂಸ್ಥಾನದ ಕನ್ನಡ ಸಾಹಿತ್ಯ ರಂಗ 7-8 ಕಡೆ ಕನ್ನಡ ಸಾಹಿತ್ಯ ಶಿಬಿರಗಳನ್ನು ಏರ್ಪಡಿಸಿ ನನ್ನನ್ನು ಕರೆಸಿಕೊಂಡು ಉಪನ್ಯಾಸಗಳನ್ನು ನೀಡುವಂತೆ ಮಾಡಿತ್ತು. ಅದು ನಾನು ಈ ಬಗೆಯ ಪ್ರಯತ್ನವೊಂದನ್ನು ಕೈಗೆತ್ತಿಕೊಳ್ಳಲು ಪ್ರೇರಣೆ ನೀಡಿತು. ಇದಕ್ಕಾಗಿ ನಾನು ಆ ಸಂಘದ ಮುಖ್ಯಸ್ಥರಾದ ಶ್ರೀ HY ರಾಜಗೋಪಾಲರಿಗೂ ಮತ್ತು ಕನ್ನಡ ಸಾಹಿತ್ಯ ರಂಗದ ಎಲ್ಲ ಪದಾಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಲೇಖನಗಳನ್ನು ಬರೆದು ಧ್ವನಿಮುದ್ರಣ ಮಾಡಲು ನನಗೆ ದೊರೆತ ಅವಧಿ ತೀರಮಿತವಾದದ್ದು. ಇತರ ಕಾರ್ಯಗಳ ನಡುವೆ ಸಾಧ್ಯವಾದಷ್ಟು ಬಿಡುವು ದೊರಕಿಸಿಕೊಳ್ಳುತ್ತಾ ಮಾಡಿರುವ ಈ ಕೆಲಸದಲ್ಲಿ ಸಹಜವಾಗಿಯೇ ಹಲವು ಮಿತಿಗಳಿರುವುದು ಸಾಧ್ಯ. 70 ವಯಸ್ಸಿನ ಒಬ್ಬ ವ್ಯಕ್ತಿ ಅತ್ಯಲ್ಪ ಕಾಲದಲ್ಲಿ ಹಠ ಹಿಡಿದು ಮಾಡಿದ ಕೆಲಸವೆನ್ನುವುದನ್ನು ಮನಸ್ಸಿನಲ್ಲಿಟ್ಟು ಆ ಮಿತಿಗಳನ್ನೆಲ್ಲ ಉದಾರ ಮನಸ್ಸಿನಿಂದ ಕ್ಷಮಿಸಬೇಕೆಂದು ಕೇಳುತ್ತೇನೆ. ಈಗ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಭಾಷೆ ಭರತಖಂಡದ 15 ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು. ಈ ಭಾಷೆಗಳಲ್ಲಿ ಎಲ್ಲಕ್ಕಿಂತ ಪ್ರಾಚೀನವಾದದ್ದು ಸಂಸ್ಕೃತ. ಉಳಿದ ಭಾಷೆಗಳಲ್ಲಿ ತಮಿಳನ್ನು ಬಿಟ್ಟರೆ ಕನ್ನಡವೇ ಅತ್ಯಂತ ಪ್ರಾಚೀನವಾದ ಭಾಷೆ. ತಮಿಳು, ಕನ್ನಡ, ತೆಲುಗು, ಮಲಯಾಳ, ತುಳು, ಈ 5 ಭಾಷೆಗಳು ದ್ರಾವಿಡ ಭಾಷೆಗಳೆನಿಸಿಕೊಂಡಿವೆ. ಈ ಭಾಷಾವರ್ಗವೇ ಬೇರೆ. ಹಿಂದಿ, ಗುಜರಾತಿ, ಮರಾಠಿ, ಬಂಗಾಳಿ ಮೊದಲಾದ ಉತ್ತರ ಭಾರತದ ಭಾಷಾವರ್ಗವೇ ಬೇರೆ. ಇವೆಲ್ಲ ಸಂಸ್ಕೃತ ಮೂಲವಾದ ಇಂಡೋ ಆರ್ಯನ್ ಭಾಷೆಗಳು. ದ್ರಾವಿಡ ಭಾಷೆಗಳೂ ಸಂಸ್ಕೃತದಿಂದಲೇ ಬಂದವು ಎಂಬ ತಪ್ಪು ಅಭಿಪ್ರಾಯ ಬಹಳ ಕಾಲ ಇತ್ತು. ಈಗ ದ್ರಾವಿಡ ಭಾಷೆಗಳೇ ಬೇರೆ, ಇಂಡೋ ಆರ್ಯನ್ ಭಾಷೆಗಳೇ ಬೇರೆ ಎಂಬ ವಿಚಾರ ಶಾಸ್ತ್ರೀಯವಾಗಿ ಪ್ರತಿಪಾದಿತವಾಗಿದೆ. ಕನ್ನಡ ಭಾಷೆ ಯಾವಾಗಿನಿಂದ ಬಳಕೆಯಲ್ಲಿತ್ತು ಎಂದು ಖಚಿತವಾಗಿ ಗೊತ್ತಿಲ್ಲ. ಕ್ರಿಸ್ತಪೂರ್ವ 3ನೆಯ ಶತಮಾನದಲ್ಲಿ ಬ್ರಹ್ಮಗಿರಿಯಲ್ಲಿ ಕೊರೆಯಲಾದ ಅಶೋಕನ ಪ್ರಾಕೃತ ಶಾಸನವೊಂದರಲ್ಲಿ ಇಸಿಲ ಎಂಬ ಪದವೊಂದಿದೆ. ಅದಕ್ಕೆ ಕೋಟೆ ಇರುವ ಪಟ್ಟಣ ಎಂದು ಅರ್ಥ. ಇದು ಎಸಿಲ್ ಎಂಬ ಕನ್ನಡ ಪದ ಎಂದು ವಿದ್ವಾಂಸರಾದ DL ನರಸಿಂಹಾಚಾರ್ಯರ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆ ಕಾಲಕ್ಕಾಗಲೇ ಕನ್ನಡ ಭಾಷೆ ಅಸ್ತಿತ್ವದಲ್ಲಿ ಇದ್ದಿರಬೇಕು ಎನ್ನುವುದಕ್ಕೆ ಇದು ಒಂದು ಆಧಾರ. ಕ್ರಿಸ್ತಪೂರ್ವ 2ನೆಯ ಶತಮಾನದಲ್ಲಿ ರಚಿತವಾದ ಆಕ್ಸಿರಿಂಕಸ್ ಎಂಬ ಗ್ರೀಕ್ ನಾಟಕದಲ್ಲಿ ಕೆಲವು ಕನ್ನಡ ಪದಗಳು ದೊರೆಯುತ್ತವೆ ಎಂದು ಗ್ರೀಕ್ ಭಾಷೆಯನ್ನು ಚೆನ್ನಾಗಿ ತಿಳಿದಿದ್ದ ಪಂಜೆ ಗೋವಿಂದ ಪೈ ಹೇಳುತ್ತಾರೆ. ಈ ಶತಮಾನದಲ್ಲಿಯೇ ಭಾರತಕ್ಕೆ ಬಂದಿದ್ದ ಟಾಲೆಮಿ ಎಂಬ ಗ್ರೀಕ್ ಪ್ರವಾಸಿಯೊಬ್ಬನು ಕನ್ನಡ ನಾಡಿನ ಪ್ರಸಿದ್ಧ ಬಂದರುಗಳನ್ನೂ ನಗರಗಳನ್ನೂ ತನ್ನ ಬರಹದಲ್ಲಿ ಪ್ರಸ್ತಾಪಿಸಿದ್ದಾನೆ. ಕ್ರಿಸ್ತಶಕ 1-2ನೆಯ ಶತಮಾನದಲ್ಲಿದ್ದ ಶಾತವಾಹನ ವಂಶದ ಹಾಲರಾಜನು ಗಾಥಾಸಪ್ತಶತಿ ಎಂಬ ಪ್ರಾಕೃತ ಕಾವ್ಯವೊಂದನ್ನು ಸಂಕಲಿಸಿದ್ದಾನೆ. ಅದರಲ್ಲಿ ಪೊಟ್ಟ, ತುಪ್ಪ, ಪೊಡೆ, ತೀರ್ ಮೊದಲಾದ ಕನ್ನಡ ಪದಗಳಿವೆ ಎಂದು ಗೋವಿಂದ ಪೈ ಹೇಳುತ್ತಾರೆ. ಇದೆಲ್ಲದರ ಬಲದ ಮೇಲೆ ಕನ್ನಡ ಭಾಷೆ ಕ್ರಿಸ್ತಪೂರ್ವ 250 ಅಸ್ತಿತ್ವದಲ್ಲಿತ್ತು ಎಂದು ಹೇಳಬಹುದು. ಕನ್ನಡ ನಾಡಿನಲ್ಲಿ ವಿಪುಲ ಸಂಖ್ಯೆಯಲ್ಲಿ ಶಾಸನಗಳು ದೊರೆತಿವೆ. ಇವುಗಳಲ್ಲಿ ಕನ್ನಡ ಶಾಸನಗಳ ಸಂಖ್ಯೆ 20,000 ಮೀರಿವೆ. ಬೇರೆ ಭಾಷೆಗಳಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಶಾಸನಗಳು ದೊರೆತಿಲ್ಲ. ಕನ್ನಡ ಭಾಷೆಯ ಅಸ್ತಿತ್ವವನ್ನು ಖಚಿತವಾಗಿ ತಿಳಿಯಲು ನಮಗೆ ದೊರೆತಿರುವ ಆಧಾರವೆಂದರೆ ಕ್ರಿಸ್ತಶಕ 450 ರಚಿತವಾದ ಹಲ್ಮಿಡಿ ಶಾಸನ. ನಮಗೆ ಸಿಕ್ಕಿರುವ ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ದಾಖಲೆ ಇದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಇದು ಸಿಕ್ಕಿದೆ. ಅಳಕದಂಬನೆಂಬ ದೊರೆ ವಿಜಯರಸನೆಂಬ ವ್ಯಕ್ತಿಗೆ 2 ಗ್ರಾಮಗಳನ್ನು ಬಾಳ್ಗಚ್ಚೋ ಎಂಬ ಹೆಸರಿನ ಉಡುಗೊರೆಯಾಗಿ ಕೊಟ್ಟಿದ್ದನ್ನು ಈ ಶಾಸನ ತಿಳಿಸುತ್ತದೆ. ಇದರಲ್ಲಿರುವ ಕನ್ನಡವನ್ನು ವಿದ್ವಾಂಸರು ಹಳೆಗನ್ನಡಕ್ಕಿಂತ ಹಿಂದಿನದಾದ ಪೂರ್ವದ ಹಳೆಗನ್ನಡ ಎಂದು ಕರೆದಿದ್ದಾರೆ. ಕ್ರಿಸ್ತಶಕ 700 ರಚಿತವಾದ ಶಾಸನವೊಂದು ಬಿಜಾಪುರದ ಬಾದಾಮಿ ತಾಲ್ಲೂಕಿನಲ್ಲಿ ಸಿಕ್ಕಿದೆ. ಇದನ್ನು ಬಾದಾಮಿ ಶಾಸನ ಎಂದೇ ಕರೆಯುವುದುಂಟು. ಇದರಲ್ಲಿ ಕಪ್ಪೆ ಅರಭಟ್ಟ ಎಂಬ ವೀರ ಕನ್ನಡಿಗನ ಗುಣ ಸ್ವಭಾವ ಶೌರ್ಯಗಳ ವರ್ಣನೆ ಇದೆ. ಈ ಶಾಸನದ ಮುಖ್ಯ ಅಂಶವೆಂದರೆ ತ್ರಿಪದಿ ಛಂದಸ್ಸಿನಲ್ಲಿ ರಚಿತವಾದ ಕಾವ್ಯಮಯವಾದ 3 ಪದ್ಯ ಇದರಲ್ಲಿವೆ. ಛಂದೋಬದ್ಧವಾದ ಕಾವ್ಯರಚನೆ ಆಗಲೇ ಕನ್ನಡದಲ್ಲಿ ನಡೆಯುತ್ತಿತ್ತು ಎನ್ನುವುದನ್ನು ಇದು ಸೂಚಿಸುತ್ತದೆ. ಅಲ್ಲಿನ 3 ಪದ್ಯಗಳಲ್ಲಿ 2 ಇಲ್ಲಿ ನೋಡಬಹುದು. ಸಾಧುಗೆ ಸಾಧು ಮಾಧುರಿಯಂಗೆ ಮಾಧುರಿಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ನೀತನ್ ಪೆರನಲ್ಲ, ಕಟ್ಟಿದ ಸಿಂಹಮನ್ ಕೆಟ್ಟೊಡೇನ್ ಎಮಗೆಂದು ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ, ಬಿಟ್ಟವೋಲ್ ಕಲಿಗೆ ವಿಪರೀತಂಗೆ ಅಹಿತಕ್ಕಳ್ ಕೆಟ್ಟರ್ ಮೇಣ್ ಸತ್ತರ ವಿಚಾರಂ. ಕಪ್ಪೆಯರಭಟ್ಟ ಸಾಮಾನ್ಯನಲ್ಲ, ಅವನು ಸಾಧು ಜನಗಳಿಗೆ ಸಾಧು, ಮಧುರರಾದವರಿಗೆ ಮಧುರ. ಆದರೆ ತನಗೆ ತೊಂದರೆ ಕೊಡಲು ಬರುವ ಕಲಿಗಳಿಗೆ ಕಲಿಯುಗ ವಿಪರೀತ ಎನಿಸಿಕೊಂಡವನು. ಅವನು ಸಾಕ್ಷಾತ್ ಮಾಧವನೇ ಹೊರತು ಬೇರೆಯಲ್ಲ. ಕಟ್ಟಿಹಾಕಿದ ಸಿಂಹವನ್ನು ಬಿಚ್ಚಿಬಿಟ್ಟರೆ ಏನಂತೆ ಎಂಬ ದಡ್ಡರಂತೆ ಈ ಕಲಿಯುಗ ವಿಪರೀತನನ್ನು ಕೆಣಕಿದ ಶತ್ರುಗಳು ಕೆಡುತ್ತಾರೆ, ಇಲ್ಲವೇ ನಾಶವಾಗಿ ಹೋಗುತ್ತಾರೆ. ಇದು ಈ ಅಚ್ಚಗನ್ನಡ ತ್ರಿಪದಿಗಳ ಅರ್ಥ. ಕ್ರಿಸ್ತಶಕ 700 ರಚಿತವಾದ ಶ್ರವಣ ಬೆಳಗೊಳದ ಶಾಸನವೊಂದರಲ್ಲಿ ನಂದಿಸೇನ ಎಂಬ ಹಿರಿಯ ಜೈನಯತಿಯನ್ನು ಕುರಿತ ಸೊಗಸಾದ ಪದ್ಯವೊಂದಿದೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರಿಗುಂ ಶ್ರೀರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್ ನಿಲ್ಲವಾರ್ಗಂ, ಪರಮಾರ್ಥಂ ಮೆಚ್ಚಿ ನಾನ್ ಈ ಧರಣಿಯುಳ್ ಇರವಾನ್ ಎಂದು ಸನ್ಯಾಸನಂಗೈದು ಗುರುಸತ್ವನ್ ನಂದಿಸೇನ ಮುನಿಪ್ರವರನ್ ದೇವಲೋಕಕ್ಕೆ ಸಂದಾನ್. ಈ ಲೋಕದ ಭೋಗಭಾಗ್ಯಗಳೇನಿದ್ದರೂ ಕಾಮನಬಿಲ್ಲಿನ ಹಾಗೆ, ಹೊಳೆದು ಮರೆಯಾಗುವ ಮಿಂಚಿನ ಹಾಗೆ, ಕವಿದು ಕರಗುವ ಮಂಜಿನ ಹಾಗೆ ತಾತ್ಕಾಲಿಕವಾದವು, ಯಾರಿಗೂ ಸ್ಥಿರವಾಗಿ ನಿಲ್ಲುವಂಥವಲ್ಲ. ನಾನು ಪರಮಾರ್ಥವನ್ನು ಮೆಚ್ಚಿದವನು, ಈ ಲೋಕದ ಬಾಳು ಇನ್ನು ನನಗೆ ಬೇಡ ಎಂದು ನಂದಿಸೇನ ಮುನಿಯು ಸನ್ಯಾಸವನ್ನು ಸ್ವೀಕರಿಸಿ ದೇವಲೋಕಕ್ಕೆ ಹೊರಟು ಹೋದನು. ಇದು ಈ ಪದ್ಯದ ಅರ್ಥ. ಮೇಲೆ ಹೇಳಿದ ಶಾಸನ ಪದ್ಯಗಳಲ್ಲಿ ತ್ರಿಪದಿಯಂಥ ಅಚ್ಚಗನ್ನಡದ ದೇಸಿ ಛಂದಸ್ಸು, ಸಂಸ್ಕೃತದ ವರ್ಣ ಛಂದಸ್ಸು, ಕಲ್ಪನೆಯ ಅಲಂಕಾರಗಳಿಂದ ಕೂಡಿದ ಹಿತವಾದ ಮಾತುಗಾರಿಕೆ ಕಾಣುತ್ತವೆ. ನಮಗೆ ದೊರೆತಿರುವ ಕನ್ನಡದ ಮೊದಲ ಗ್ರಂಥವಾದ ಕವಿರಾಜಮಾರ್ಗಕ್ಕಿಂತ 150 ವರ್ಷಗಳಷ್ಟು ಹಿಂದೆ ರಚಿತವಾದ ಈ ಪದ್ಯಗಳು ಕ್ರಿಸ್ತಶಕ 500 ಹೊತ್ತಿಗಾದರೂ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆರಂಭವಾಗಿರಬೇಕು ಎಂದು ಸೂಚಿಸುತ್ತವೆ. ಕವಿರಾಜಮಾರ್ಗ ನಮಗೆ ಸದ್ಯಕ್ಕೆ ದೊರೆತಿರುವ ಮೊಟ್ಟ ಮೊದಲ ಗ್ರಂಥ ಎಂದರೆ ಕವಿರಾಜಮಾರ್ಗ. ಇದು 3 ಪರಿಚ್ಛೇದಗಳಿಂದ ಅಥವಾ ಅಧ್ಯಾಯಗಳಿಂದ ಕೂಡಿದ ಒಂದು ಶಾಸ್ತ್ರಗ್ರಂಥ. ಇದರ ಪ್ರತಿ ಅಧ್ಯಾಯದ ಕಡೆಯಲ್ಲೂ ನೃಪತುಂಗದೇವ ಹನುಮತಮ್ಮಪ್ಪ ಕವಿರಾಜಮಾರ್ಗ ಎಂಬ ಮಾತು ಬರುತ್ತದೆ. ಆದ್ದರಿಂದ ಇದು ರಾಷ್ಟ್ರಕೂಟ ಪ್ರಭುವಾಗಿದ್ದ ಅಮೋಘವರ್ಷ ನೃಪತುಂಗ ಚಕ್ರವರ್ತಿಯ ಕಾಲದಲ್ಲಿ ಕ್ರಿಸ್ತಶಕ 900 ಉತ್ತರಾರ್ಧದಲ್ಲಿ ರಚಿತವಾದದ್ದು. ಇದನ್ನು ಬರೆದವನು ಸ್ವತಃ ನೃಪತುಂಗ ಚಕ್ರವರ್ತಿಯೇ ಎಂದು ಹಿಂದೆ ಕೆಲವರು ವಿದ್ವಾಂಸರು ಅಭಿಪ್ರಾಯಪಟ್ಟದ್ದುಂಟು. ಆದರೆ ಗ್ರಂಥದೊಳಗೆ ಸಿಗುವ ಅಂತಃಸಾಕ್ಷ್ಯಗಳನ್ನು ಗಮನಿಸಿ ಇದನ್ನು ರಚಿಸಿದವನು ನೃಪತುಂಗನ ಆಸ್ಥಾನದಲ್ಲಿ ಪ್ರಮುಖ ಕವಿಯಾಗಿದ್ದ ಶ್ರೀವಿಜಯ ಎಂದು ಈಗ ನಿರ್ಧರಿಸಲಾಗಿದೆ. ನೃಪತುಂಗ ದೇವನಿಗೆ ಅನುಮತವಾಗುವಂತೆ, ಎಂದರೆ ಸಮ್ಮತವಾಗುವಂತೆ ಇದನ್ನು ಬರೆದಿದ್ದೇನೆ ಎಂದು ಅವನು ಹೇಳಿಕೊಂಡಿದ್ದಾನೆ. ಇದು ಕಾವ್ಯವನ್ನು ಕುರಿತ ಒಂದು ಅಲಂಕಾರ ಗ್ರಂಥ. ಕಾವ್ಯದ ಸ್ವರೂಪವನ್ನು ವಿವರಿಸಲು ಇದನ್ನು ಬರೆಯಲಾಗಿದೆ. ಈ ಗ್ರಂಥಕಾರ ತನಗಿಂತ ಹಿಂದೆ ಸಂಸ್ಕೃತ ಸಾಹಿತ್ಯದಲ್ಲಿ ಆಗಿ ಹೋದ ದಂಡಿ ಎಂಬಾತ ರಚಿಸಿದ ಕಾವ್ಯಾದರ್ಶ ಎಂಬ ಕೃತಿಯನ್ನು ಅನುಸರಿಸಿದ್ದಾನೆ. ಅಲಂಕಾರ ಗ್ರಂಥವಾಗಿದ್ದರೂ ಇದರಲ್ಲಿ ವ್ಯಾಕರಣ ಛಂದಸ್ಸುಗಳನ್ನು ಕುರಿತ ಕೆಲವು ಅಂಶಗಳು ಪ್ರಸ್ತಾಪವಾಗಿವೆ. ಕನ್ನಡ ನಾಡು, ಕನ್ನಡ ಜನ, ಕನ್ನಡದಲ್ಲಿ ಹಿಂದೆ ಆಗಿ ಹೋದ ಪ್ರಸಿದ್ಧ ಕವಿಗಳನ್ನು ಪ್ರಸ್ತಾಪಿಸುತ್ತದೆ. ಕನ್ನಡ ನಾಡು, ನುಡಿ, ಜನಪದಗಳ ಘನತೆಯನ್ನು ಎತ್ತಿ ತೋರಿಸುವ ಹಲವಾರು ಸಂಗತಿಗಳು ಇದರಲ್ಲಿ ಸೇರಿವೆ. ಈ ಕಾರಣದಿಂದ ಕವಿರಾಜ ಮಾರ್ಗ ಅಲಂಕಾರ ಗ್ರಂಥವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿ ಕೂಡ ಒಂದು ಮಹತ್ವದ ಕೃತಿಯಾಗಿದೆ. ಕವಿರಾಜ ಮಾರ್ಗಕಾರ ತಿಳಿಸುವ ಕೆಲವು ಸಂಗತಿಗಳು ಇವು. ಆ ಕಾಲದಲ್ಲಿ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯ ತನಕ ಹರಡಿತ್ತು. ಈ ಪ್ರದೇಶದ ನಡುವೆ ತಿರುಳ್ಗನ್ನಡ ಪ್ರಚಲಿತವಾಗಿತ್ತು. ಅಲ್ಲಿ ಬಾಳುವ ಕನ್ನಡಿಗರು ಮೇಲು ನೆಲೆಯ ಉತ್ತಮ ಜನ. ಅವರು ಸಂದರ್ಭವರಿತು ಮಾತಾಡಬಲ್ಲವರು. ಇತರರು ಆಡಿದ್ದನ್ನು ತಕ್ಕ ರೀತಿಯಲ್ಲಿ ಗ್ರಹಿಸಬಲ್ಲವರು. ಮಾತು ನಡೆತೆಗಳಲ್ಲಿ ಚದುರರು, ವಿದ್ಯಾವಂತರು. ಮಾತ್ರವಲ್ಲ, ಇತರರು ಸಹ ಮಾತಿನ ನಡುವೆ ಕವಿತೆಯ ಪ್ರಯೋಗ ಬಳಸಬಲ್ಲಂಥವರು. ಪದನ್ನರಿದು ನುಡಿಯಲುಂ, ನುಡಿದುದನ್ನರಿದು ಆರಯಲುಂ ಆರ್ಪರ್ ಆ ನಾಡವರ್ಕಳ್, ಚದುರರ್ ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಕುರಿತವರಲ್ಲದೆ ಮತ್ತಂ ಪೆರರುಂ ತಮ್ ತಮ್ಮ ನುಡಿಯೊಳ್ ಎಲ್ಲರ್ ಜಾಣರ್. ಅವರು ಹೆಸರಾದ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚೆಲುವರು, ಗುಣವಂತರು, ಸ್ವಾಭಿಮಾನಿಗಳು, ಗಂಭೀರ ಚಿತ್ತರು, ವಿವೇಕಿಗಳು. ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಕವಿರಾಜ ಮಾರ್ಗಕ್ಕಿಂತ ಹಿಂದೆಯೇ ಕನ್ನಡ ಸಾಹಿತ್ಯ ಸಾಕಷ್ಟು ಸೃಷ್ಟಿಯಾಗಿತ್ತು. ಶ್ರೀವಿಜಯ, ಕವೀಶ್ವರ, ಪಂಡಿತ, ಲೋಕಪಾಲ, ಚಂದ್ರ ಇವರು ಪದ್ಯಕವಿಗಳಾಗಿ ಹೆಸರಾಗಿದ್ದವರು. ಹಾಗೆಯೇ ವಿಮಳ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದವರು ಗದ್ಯಕವಿಗಳಾಗಿದ್ದವರು. ಕವಿರಾಜ ಮಾರ್ಗಕಾರ ಸಮರ್ಥ ಕೃತಿಕಾರರ ಇಂಥ ಒಂದು ಪಟ್ಟಿಯನ್ನೇ ಕೊಡುತ್ತಾನಾದರೂ ಅವರಲ್ಲಿ ಯಾರೊಬ್ಬರ ಕೃತಿಗಳೂ ನಮಗೆ ಲಭ್ಯವಾಗಿಲ್ಲ, ನಷ್ಟವಾಗಿ ಹೋಗಿವೆ. ಕವಿರಾಜ ಮಾರ್ಗದಲ್ಲಿ ಬಳಕೆಯಾಗಿರುವ ನಿದರ್ಶನ ಪದ್ಯಗಳಲ್ಲಿ ಕಾಣುವ ರಾಮಾಯಣ ಮಹಾಭಾರತಗಳಿಗೆ ಸೇರಿದ್ದೆಂದು ತೋರುವ ಉದಾಹರಣೆಗಳೂ ಇವೆ. ರಾಮಾಯಣದ್ದಾಗಿ ಕಾಣುವ ತಾರಾ ಜಾನಕಿ ಎಂ ಪೋಗಿ, ತಾರಾ ತರಳ ನೇತ್ರೇಯಂ, ತಾರಾಧಿಪತಿ ತೇಜಸ್ವಿ, ತಾರಾ ದಿವಿಜೋದಯ ಎನ್ನುವುದು ಇಂಥದೊಂದು ಉದಾಹರಣೆ. ಆದರೆ ಕವಿರಾಜ ಮಾರ್ಗಕಾರ ಈ ನಿದರ್ಶನ ಪದ್ಯಗಳು ಯಾರವು ಎನ್ನುವುದನ್ನು ಹೇಳುವುದಿಲ್ಲ. ಮುಂದೆ ಕುಮಾರವ್ಯಾಸ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಎಂದು ಹೇಳಿದುದನ್ನು ನೋಡಿದರೆ ಬಹಳ ಹಿಂದಿನಿಂದಲೇ ಕನ್ನಡದಲ್ಲಿ ರಾಮಾಯಣ ರಚನೆ ಆಗಿರಲು ಸಾಕು. ನಮಗೆ ಈಗ ಗೊತ್ತಿಲ್ಲದ ಒಂದೆರಡು ಕಾವ್ಯ ಪ್ರಕಾರಗಳು ಹಿಂದೆ ಇದ್ದಿರಬೇಕು. ಬೆದಂಡೆ ಮತ್ತು ಚತ್ತಾಣ ಎಂಬ ವಿಶಿಷ್ಟ ಬಗೆಯ ಕಾವ್ಯ ಪ್ರಕಾರಗಳ ಬಗ್ಗೆ ಕವಿರಾಜ ಮಾರ್ಗಕಾರ ಹೇಳುತ್ತಾನೆ. ಅವುಗಳ ಸ್ವರೂಪವನ್ನು ಸ್ಥೂಲವಾಗಿ ನಿರ್ದೇಶಿಸುತ್ತಾನೆ. ಅವನು ನಡು ನಡುವೆ ಪೂರ್ವಾಚಾರ್ಯರ್, ಪುರಾಣ ಕವಿಗಳ್ ಎಂಬ ಪದಗಳನ್ನು ಬಳಸುವುದನ್ನು ನೋಡಿದಾಗ ಅವನಿಗಿಂತ ಸಾಕಷ್ಟು ಹಿಂದೆಯೇ ಕನ್ನಡದಲ್ಲಿ ಮಾನ್ಯರಾದ ಶಾಸ್ತ್ರಕಾರರು, ಕವಿಗಳು ಇದ್ದರು. ಕಾವ್ಯ ಮತ್ತು ಶಾಸ್ತ್ರ ಗ್ರಂಥಗಳು ಗಮನಾರ್ಹ ಪ್ರಮಾಣದಲ್ಲಿ ರಚನೆಯಾಗಿದ್ದಿರಬೇಕು ಎನಿಸುತ್ತದೆ. ಕವಿರಾಜ ಮಾರ್ಗ ಕನ್ನಡದ ಒಂದು ಶಾಸ್ತ್ರ ಗ್ರಂಥ. ಅಂಥ ಗ್ರಂಥ ರಚನೆಯಾಗಬೇಕಾದಲ್ಲಿ ಅದಕ್ಕೆ ಮುಂಚೆಯೇ ಅನೇಕ ಸೃಜನಾತ್ಮಕ ಕೃತಿಗಳು ಬಂದಿರಬೇಕಾಗುತ್ತದೆ. ಕವಿರಾಜ ಮಾರ್ಗವೇ ತನಗೆ ಹಿಂದಿನ ಕೆಲವರು ಗದ್ಯ ಪದ್ಯ ಕವಿಗಳ ವಿಷಯ ತಿಳಿಸಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿಯೇ ತುಂಬಲೂರಾಚಾರ್ಯ ಎಂಬ ವ್ಯಾಖ್ಯಾನಕಾರನೊಬ್ಬ ಇದ್ದನೆಂದು, ಅವನು ಚೂಡಾಮಣಿ ಎಂಬ ಬೃಹತ್ ವ್ಯಾಖ್ಯಾನ ಗ್ರಂಥವೊಂದನ್ನು ಬರೆದಿದ್ದಾನೆಂದು ದೇವಚಂದ್ರ ಮತ್ತು ಭಟ್ಟಾಕಳಂಕ ಎಂಬ 17ನೆಯ ಶತಮಾನದ ಇಬ್ಬರು ಕವಿಶಾಸ್ತ್ರಕಾರರು ಹೇಳಿದ್ದಾರೆ. ತುಂಬಲೂರಾಚಾರ್ಯನ ಸಮಕಾಲೀನಾದ ಶ್ಯಾಮಕುಂದಾಚಾರ್ಯನು ಕನ್ನಡದಲ್ಲಿ ಗ್ರಂಥ ಬರೆದಿದ್ದನಂತೆ. ಸೈಗೊಟ್ಟ ಶಿವಕುಮಾರನೆಂಬ ಗಂಗರಾಜನು ಕನ್ನಡದಲ್ಲಿ ಗಜಾಷ್ಟಕವನ್ನು ಬರೆದಿರುವನೆಂದೂ, ಅದು ಬಹಳ ಜನಪ್ರಿಯವಾಗಿತ್ತೆಂದೂ ಶಾಸನದ ಬರಹವೊಂದರಿಂದ ತಿಳಿಯುತ್ತದೆ. ಗುಣವರ್ಮ ಮತ್ತು ಗುಣನಂದಿ ಎಂಬ ಶ್ರೇಷ್ಠ ಕವಿಗಳು ಕವಿರಾಜ ಮಾರ್ಗದ ಹಿಂಚು ಮುಂಚಿನ ಕಾಲದವರಾಗಿದ್ದರೆಂದು ತಿಳಿದುಬರುತ್ತದೆ. ಮುಂದೆ ಬಂದ ಕನ್ನಡ ಕವಿಗಳು ಮತ್ತು ಶಾಸ್ತ್ರಕಾರರು ಅವರ ಹೆಸರನ್ನು ಹೇಳುತ್ತಾರೆ, ಅವರ ಪದ್ಯ ಭಾಗಗಳನ್ನು ಉದಾಹರಿಸುತ್ತಾರೆ. ಕನ್ನಡದ ಮೊತ್ತ ಮೊದಲ ಸಣ್ಣ ಕಥೆಗಳ ಸಂಗ್ರಹ 10ನೆಯ ಶತಮಾನದಲ್ಲಿ, ಅಂದರೆ ಇಂದಿಗೆ 1000 ವರ್ಷಕ್ಕೂ ಹಿಂದೆಯೇ ರಚಿತವಾಯಿತೆಂದರೆ ನಂಬಲು ಕಷ್ಟಕರವಾದ ಮಾತಾಗಿ ಕಾಣಬಹುದು. ಆದರೆ ಇದು ನಿಜ. ಶಿವಕೋಟ್ಯಾಚಾರ್ಯ ಎಂಬ ಜೈನ ಲೇಖಕನೊಬ್ಬ ಬರೆದ ವಡ್ಡಾರಾಧನೆ ಎಂಬ ಪುಸ್ತಕ ಕನ್ನಡದ ಮೊದಲ ಕಥಾ ಸಂಗ್ರಹ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಣ್ಣ ಕಥೆ ಆರಂಭವಾಗಲು 17ನೇ ಶತಮಾನದವರೆಗೂ ಕಾಯಬೇಕಾಯಿತು ಎಂದರೆ ಕನ್ನಡ ವಡ್ಡಾರಾಧನೆಯ ಮಹತ್ವ ಅರಿವಾಗುತ್ತದೆ. ವಟ್ಟಾರಾಧನೆ ಎಂಬ ಪದಕ್ಕೆ ವೃದ್ಧಾರಾಧನೆ ಎಂಬ ಸಂಸ್ಕೃತ ಪದ ಮೂಲ ಎನ್ನಬಹುದು. ಈ ಪದಕ್ಕೆ ವೃದ್ಧರ ಅಂದರೆ ಹಿರಿಯರ ಆರಾಧನೆ ಎಂದು ಅರ್ಥ. ವಡ್ಡಾರಾಧನೆಯಲ್ಲಿ 19 ಜನ ಜೈನ ಯತಿಗಳ ಕಥೆ ಇದೆ. ಈ ಗ್ರಂಥವನ್ನು ಉಪಸರ್ಗ ಕೇವಲಿಗಳ ಕಥೆ ಎಂದೂ ಕರೆಯಲಾಗಿದೆ. ಜೈನ ಧರ್ಮದ ಕೆಲವರು ಯತಿಗಳು ತಪಸ್ಸಿನಲ್ಲಿ ನಿಂತು ತಮಗೆ ಒದಗಿದ ಎಲ್ಲ ಉಪಸರ್ಗಗಳನ್ನು ಅಂದರೆ ಬಾಧೆಗಳನ್ನು ಶಾಂತರಾಗಿ ಸಹಿಸಿಕೊಂಡು ಪ್ರಾಣತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದುದನ್ನು ಹೇಳುವ ಕಥೆಗಳು ಇವು. ಸುಕುಮಾರಸ್ವಾಮಿ, ಸುಕೌಶಲ ಸ್ವಾಮಿ, ವೃಷಭಸೇನ ಭಟ್ಟಾರ, ಭದ್ರಬಾಹು ಭಟ್ಟಾರ, ಕಾರ್ತೀಕ ಋಷಿ ಮೊದಲಾದವರು ಈ ಕಥೆಗಳಲ್ಲಿ ಬರುವ ಮುಖ್ಯ ಪಾತ್ರಗಳು. ಈ ಕಥೆಗಳ ಪ್ರಧಾನ ಉದ್ದೇಶ ಜೈನ ಧರ್ಮ ಬೋಧನೆ. ಈ ಕನ್ನಡ ಕಥೆಗಳಿಗೆ ಮೂಲ ಪ್ರಚೋದನೆಯಾಗಿ ಪ್ರಾಕೃತ ಗ್ರಂಥವೊಂದು ಇದ್ದಿರಬೇಕು ಎಂದು ವಿದ್ವಾಂಸರು ವಿಚಾರ ಮಾಡಿದ್ದಾರೆ. ಅದೇನೇ ಇರಲಿ, ವಡ್ಡಾರಾಧನೆಯಲ್ಲಿ ಕನ್ನಡ ದೇಸಿ ಪದಗಳು ಮತ್ತು ದೇಸಿ ಶೈಲಿ ಅನನ್ಯವೆಂಬಂತೆ ಬಳಕೆಯಾಗಿದ್ದು ಇದೊಂದು ಅಪೂರ್ವ ಕನ್ನಡ ಕೃತಿಯಾಗಿದೆ. ನಿರೂಪಣೆ ಮಾತುಗಾರಿಕೆಗಳಲ್ಲಿ ಕನ್ನಡತನ ತಾನೇ ತಾನಾಗಿದೆ. ಸಂಸ್ಕೃತ ಪದಗಳೊಡನೆ ಆ ಕಾಲದ ಅಚ್ಚ ಕನ್ನಡ ಪದಗಳು ಹದವಾಗಿ ಬೆರೆತಿವೆ. ಹಳೆಗನ್ನಡಕ್ಕೂ ಹಿಂದೆ ಇದ್ದ ಹಲವು ಪದಗಳೂ ಸೇರಿಕೊಂಡು ಭಾಷೆಗೆ ವಿಶೇಷ ಸೊಬಗನ್ನಿತ್ತಿವೆ. ವಡ್ಡಾರಾಧನೆಯ ಪ್ರತಿ ಕಥೆಯ ಆರಂಭದಲ್ಲಿ ಒಂದು ಪ್ರಾಕೃತ ಗಾಹೆ ಇದೆ. ಆ ಗಾಹೆಯಲ್ಲಿ ಇಡೀ ಕಥೆಯ ಸಾರಾಂಶ ಅಡಕವಾಗಿ ಸೂಚಿತವಾಗಿದೆ. ಎಲ್ಲ ಕಥೆಗಳು ಆರಂಭವಾಗುವ ಕ್ರಮ ಮತ್ತು ಕೊನೆಯಾಗುವ ಕ್ರಮ ಬಹುಮಟ್ಟಿಗೆ ಒಂದೇ ರೀತಿಯಲ್ಲಿವೆ. ಕೆಲವು ಕಥೆಗಳಲ್ಲಿ ಮಧ್ಯದಲ್ಲಿಯೂ ಸಂಸ್ಕೃತ ಶ್ಲೋಕ, ಪ್ರಾಕೃತ ಗಾಹೆಗಳು ಬರುತ್ತವೆ. ವಡ್ಡಾರಾಧನೆಯಲ್ಲಿ ಕಥೆಯೊಂದು ಆರಂಭವಾಗುವ ಶೈಲಿ ಹೀಗಿರುತ್ತದೆ. ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್ ಸುರಟಮೆಂಬುದು ನಾಡು. ಅಲ್ಲಿ ಭರತಾವತಿ ಎಂಬುದು ಪೊಳಲ್. ಅದನಾಳ್ವಂ ವಿಷ್ಣು ಅರ್ಧಚಕ್ರಿ. ಆತನ ತಂದೆ ವಸುದೇವಸ್ವಾಮಿ ಎಂಬನ್. ವಸುದೇವಸ್ವಾಮಿಯ ಅರಸಿ ಗಾಂಧರ್ವದತ್ತೆ ಎಂಬುಳ್. ಆ ಇರ್ವರ್ಗಂ ಗಜಕುಮಾರನೆಂಬಂ ಮಗನಪ್ಪನ್. ಅಂಥವರ್ಗಳ್ ಇಷ್ಟ ವಿಷಯ ಕಾಮಭೋಗಂಗಳಂ ಅನುಭವಿಸುತ್ತುಂ ಕಾಲಂ ಸಲೆ ಇತ್ಯಾದಿ. ಪಟ್ಟಾರಾಧನೆಯ ನಿರೂಪಣಾ ಶೈಲಿ ಬಹಳ ಮನೋಹರವಾಗಿದೆ. ಅದಕ್ಕೆ ಒಂದೆರಡು ಚಿಕ್ಕ ನಿದರ್ಶನಗಳನ್ನು ಇಲ್ಲಿ ಕೊಡಬಹುದು. ಮಿಥಿಲೆ ಎಂಬ ಊರಿನಲ್ಲಿ ತುಂಬಾ ಕಳ್ಳತನ ನಡೆಯತೊಡಗಿತು. ಅದು ದಿನೇ ದಿನೇ ಹೆಚ್ಚಾಗಿ ಕಡೆಗೆ ರಾಜನ ಮನೆಯಲ್ಲಿ ಕೂಡ ಒಂದು ಅಮೂಲ್ಯವಾದ ರತ್ನಹಾರ ಕಳುವಾಯಿತು. ಆಗ ರಾಜ ಊರಿನ ತಳಾರನಾದ ಯಮದಂಡನನ್ನು ಕರೆಸಿ ಅವನಿಗೆ ಹೀಗೆ ಹೇಳಿದ. ಎಲವೋ ಯಮದಂಡ, ಪೊಳಲ ಪಾರ್ವರ ಪರದರ ಸೂಳೆಯರ ವಕ್ಕಲು ಮಕ್ಕಳ ಕಸವರ ಮೆಲ್ಲಮಂ ಕಳ್ದೊಡಂ ಆರಯ್ಯದೆ ಕೆಮ್ಮಗಿರ್ಪೆ ಎಮ್ಮ ಸಜ್ಜೆಯೋವರಿಯಂ ಕಳ್ಳಂ ಪೊಕ್ಕು ಪುಡಿಕೆಯಂ ತೆರೆದು ಅಚ್ಯುತೇಂದ್ರನಿತ್ತ ಕುಲಧನಮಪ್ಪ ಹಾರಮಂ ಕೊಂಡು ಪೋದಂ. ಬೇಗ ಕಳ್ಳನನ್ ಆರೈದು ಹಾರಮಂ ಕೊಂಡು ಬಾ. ಅಲ್ಲದಾಗಳ್ ಕಳ್ಳಂಗೆ ತಕ್ಕ ನಿಗ್ರಹಮಂ ನಿನಗೆ ಮಾಡಿದಪ್ಪೆನ್. ವಿದ್ಯುಚ್ಚೋರ ಋಷಿಯ ಕಥೆಯಲ್ಲಿ ಕಳ್ಳನಾದ ವಿದ್ಯುಚ್ಚೋರ ತಳಾರನಾದ ಯಮದಂಡನನ್ನು ಪ್ರತಿಜ್ಞೆಯಲ್ಲಿ ಸೋಲಿಸಿದಾಗ ಬರುವ ಮಾತು ಇದು. ವಿದ್ಯುಚ್ಚೋರನ್ ತಳಾರನನ್ ಇಂತೆಂದಂ. ಎಲೆಗಳ ಯಮದಂಡ, ನೀನು ಆನುಂ ಕಿರಿ ಎಂದು ವರ್ವರೂಪಾಧ್ಯಾಯರ ಪಕ್ಕದೊಳ್ ಓದುವಂದು ನೀನೆನ್ನ ಪುಂದ ಪ್ರತಿಜ್ಞೆಯಂ ನೆನೆದ. ಒಂದಂ ದೋಷಮಿಲ್ಲದೆ ನಿನ್ನಂ ಕೊಲಿಸಿದೆನೋ ಕೊಲಿಸೆನೋ. ಪೂಂಡ ಪ್ರತಿಜ್ಞೆಯಂ ನೆನವೆಯೋ ನೆನೆಯೋ ಎನೆ ಯಮದಂಡಂ ಒಳ್ಳಿತ್ತಾಗಿ ನೆನೆದೆಂ ಎಂದೊಡೆ ವಿದ್ಯುಚ್ಚೋರ ನಿಂತೆಂದಂ. ನೀನೇನ್ ಸತ್ತೆಯೋ ಸಾಯೆಯೋ ಮತ್ತೇನೋ ಎಂದಾಗಳ್ ಯಮದಂಡನೆಂದಂ. ದೇವಾ, ನೀಂ ಗೆಲ್ದೆ ಆಂ ಸೋಲ್ತೆನು ಸತ್ತೆನು. ಇಂಥ ಸೊಗಸಾದ ದೇಸಿ ಶೈಲಿಯ ಮಧ್ಯೆ ಮಧ್ಯೆ ಗಿಡಿಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಂಗುಳಿ ಬೇಡು ತಿರ್ರನೆ ತಿರಿ ಮೊದಲಾದ ದೇಸಿ ನುಡಿಗಟ್ಟುಗಳು ಸೇರಿ ವಡ್ಡಾರಾಧನೆಯ ಗದ್ಯ ಶೈಲಿ ಕನ್ನಡ ಸಾಹಿತ್ಯದಲ್ಲೇ ಅನನ್ಯ ಮನೋಹರ ಎನಿಸಿದೆ. ಆದಿಕವಿ ಪಂಪ, ಕ್ರಿಸ್ತಶಕ 940. ನೇಮಿಚಂದ್ರ ಎಂಬ ಹೆಸರಾದ ಹಳಗನ್ನಡದ ಕವಿ ಹೇಳುತ್ತಾನೆ, ಬೆಲೆಯಿಂದ ಕೂಮೆ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಕ್ಕುಂ ನೋಳ್ಪಂ ಬೆಲೆ ಕೊಟ್ಟು ತಾರ ಮಧುವಂ ಮಲೆಯ ನಿಲನಂ ಮನೋಜನಂ ಕೌಮುದಿಯಂ. ಅಯ್ಯೋ ಪೆದ್ದ, ಒಳ್ಳೆಯ ಕವಿಯ ದುಡ್ಡು ಕೊಟ್ಟರೆ ಸಿಗುತ್ತದೇನೋ? ಅದು ಲೋಕದ ಭಾಗ್ಯದಿಂದ ಹುಟ್ಟಿ ಬರುವಂಥದ್ದು. ಅಮೃತವನ್ನು, ತಂಗಾಳಿಯನ್ನು, ಕಾಮನನ್ನು, ಬೆಳದಿಂಗಳನ್ನು ಎಲ್ಲಿ ದುಡ್ಡು ಕೊಟ್ಟು ತಾ ನೋಡೋಣ. ಎಷ್ಟು ಅರ್ಥವತ್ತಾದ ಮಾತು. ಶ್ರೇಷ್ಠವಾದ ಕಾವ್ಯ ಒಂದು ನಾಡಿನ ಜನದ ಪುಣ್ಯದಿಂದ ಮಾತ್ರ ಸೃಷ್ಟಿಯಾಗುತ್ತದೆ. ಈ ಮಾತಿಗೆ ಕನ್ನಡದಲ್ಲಿ ಅತ್ಯುತ್ತಮ ನಿದರ್ಶನಗಳೆಂದರೆ ಪಂಪ, ಕುಮಾರವ್ಯಾಸರಂಥ ಕವಿಗಳು. ನಾಗರಾಜ ಎಂಬ ಒಬ್ಬ ಹಳಗನ್ನಡ ಕವಿ 600 ವರ್ಷಗಳ ಹಿಂದೆಯೇ ಒಂದು ಮಾತು ಹೇಳಿದ. ಪಸರಿಪ ಕನ್ನಡ ಕೊಡೆಯನ್ ಒರುವನೆ ಸತ್ಕವಿ ಪಂಪನ ಆವಗಂ ಎಂದು. ವಿಸ್ತಾರವಾಗಿ ಬೆಳೆದಿರುವ ಕನ್ನಡಕ್ಕೆ ಒಡೆಯನೊಬ್ಬನೇ, ಅದು ಸತ್ಕವಿ ಪಂಪ. ಇಂಥ ತುಂಬು ಹೃದಯದ ಪ್ರಶಂಸೆಗೆ 100ಕ್ಕೆ 100 ಅರ್ಹನಾದವನು ಮಹಾಕವಿ ಪಂಪ. ಅವನು ನಮ್ಮ ಆದಿಕವಿ. ಅವನಿಗಿಂತ ಮುಂಚೆಯೇ ಅಸಗ, ಗುಣನಂದಿ, ಗುಣವರ್ಮರಂಥ ಕವಿಗಳು ಆಗಿ ಹೋಗಿದ್ದರೂ ನಿಜ, ಆದರೆ ನಮಗೆ ಅವರ ಕಾವ್ಯ ಸಿಕ್ಕಿಲ್ಲ. ನಮಗೆ ದೊರೆತಿರುವ ಮೊದಲ 2 ಕಾವ್ಯಗಳು, ಅದೂ ಮಹಾಕಾವ್ಯಗಳು ಎಂದರೆ ಪಂಪನವೇ. ಆದ್ದರಿಂದ ಅವನೇ ನಮ್ಮ ಆದಿಕವಿ, ಅಗ್ರಕವಿಯಂತೂ ಖಂಡಿತ ಹೌದು. ಪಂಪ ತನ್ನ ಜೀವನದ ಬಗ್ಗೆ ತಾನೇ ಕೆಲವು ಸಂಗತಿ ತಿಳಿಸಿದ್ದಾನೆ. ಅವನ ಪೂರ್ವಿಕರು ವೆಂಗಿಮಂಡಲದ ವೆಂಗಿಪೊಳು ಎಂಬ ಅಗ್ರಹಾರದಲ್ಲಿ ಇದ್ದವರು. ಪಂಪನ ಮುತ್ತಜ್ಜನ ತಂದೆ ಮಾಧವ ಸೋಮಯಾಜಿ, ಶ್ರೀವತ್ಸ ಗೋತ್ರದ ಬ್ರಾಹ್ಮಣ, ದೊಡ್ಡ ಯಾಗಗಳನ್ನು ಮಾಡಿ ಮಂತ್ರಸಿದ್ಧಿ ಪಡೆದವನು. ಈತನ ಬಗ್ಗೆ ಪಂಪನಿಗೆ ಬಹಳ ಗೌರವ. ಆದರೆ ಅವನು ವೈದಿಕ ಮತಾನುಸಾರ ಯಜ್ಞಯಾಗಗಳನ್ನು ಮಾಡಿ ಅದರ ಹೊಗೆಯಿಂದ ತನ್ನ ಶುಭ್ರ ಕೀರ್ತಿಗೆ ಕಪ್ಪು ಹೊತ್ತಿಸಿಕೊಂಡ ಎಂದು ಪಂಪ ಹೇಳುತ್ತಾನೆ. ಪಂಪನ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮ ಬಿಟ್ಟು ಜೈನ ಧರ್ಮಕ್ಕೆ ಹೋದ. ಪಂಪನಿಗೆ ತನ್ನ ಬ್ರಾಹ್ಮಣ ಮೂಲದ ಬಗ್ಗೆಯೂ ಹೆಮ್ಮೆ ಇದೆ. ಜಾತಿಯೊಳೆಲ್ಲಂ ಉತ್ತಮದ ಜಾತಿಯ ವಿಪ್ರಕುಲಂಗೆ ನಂಬಲ್ ಏ ಮಾತೋ ಜಿನೇಂದ್ರ ಧರ್ಮಮೇ ವರಂ ಎನ್ನುತ್ತಾನೆ. ಉತ್ತಮ ಜಾತಿಯಲ್ಲಿ ಬಂದ ವಿಪ್ರನಿಗೆ ನಂಬಲು ಯೋಗ್ಯವಾದ ಧರ್ಮವೆಂದರೆ ಜೈನ ಧರ್ಮವೇ ಎಂದು ಅವನ ಭಾವನೆ. ಪಂಪ ಎಲ್ಲಿ ಹುಟ್ಟಿ ಬೆಳೆದನೋ ತಿಳಿಯದು. ಅವನು ಕವಿಯಾಗಿ ಬೆಳೆದು ಚಾಳುಕ್ಯರಾಜನಾದ ಅರಿಕೇಸರಿಯ ಆಶ್ರಯದಲ್ಲಿ ನಿಂತ. ಅಲ್ಲಿ ತನ್ನ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ. ವಿಕ್ರಮಾರ್ಜುನ ವಿಜಯ ಬರೆದ ಮೇಲೆ ಅರಿಕೇಸರಿ ಅವನಿಗೆ ಅಪಾರ ಸಂಪತ್ತನ್ನು, ಧರ್ಮಪುರ ಎಂಬ ಅಗ್ರಹಾರವನ್ನು ಕೊಟ್ಟು ಶಾಸನ ಬರೆಸಿ ಹಾಕಿದ. ಪಂಪನನ್ನು ತನ್ನ ಆಶ್ರಿತನೆಂಬಂತೆ ನೋಡಲಿಲ್ಲ, ಆಪ್ತ ಸ್ನೇಹಿತನೆಂಬಂತೆ ಕಂಡ. ಪಂಪನಿಗೂ ಅರಿಕೇಸರಿಯಲ್ಲಿ ಎಲ್ಲಿಲ್ಲದ ಗೌರವ ಪ್ರೀತಿ. ಇದಕ್ಕೆ ಪಂಪನ ಕಾವ್ಯದಲ್ಲೇ ಎಷ್ಟೋ ಸೂಚನೆಗಳು ಸಿಗುತ್ತವೆ. ಪಂಪ ಅರಿಕೇಸರಿಯನ್ನು ತನ್ನ ಕಾವ್ಯದಲ್ಲಿ ಅರ್ಜುನನ ಜೊತೆ ಸಮೀಕರಿಸಿ ಅವನ ಹೆಸರು ಚಿರಸ್ಥಾಯಿಯಾಗುವಂತೆ ಮಾಡಿದ. ಅರಿಕೇಸರಿ ಒಬ್ಬ ಸಾಮಾನ್ಯ ಸಾಮಂತರಾಜ. ಇತಿಹಾಸ ಅವನನ್ನು ನೆನಪಿಟ್ಟುಕೊಂಡಿಲ್ಲ. ಅರಿಕೇಸರಿಯ ಹೆಸರು ಇಂದಿಗೂ ಉಳಿದಿರುವುದು ಪಂಪನ ಕಾವ್ಯದಲ್ಲಿ ಅವನಿಗೆ ದೊರೆತ ಸ್ಥಾನದಿಂದ. ತಾನು ಹೇಗಿದ್ದನೆಂದು ಪಂಪ ತಾನೇ ಹೇಳಿಕೊಂಡಿರುವ ಪದ್ಯ ಇದು. ಕದಳೀಗರ್ಭಶ್ಯಾಮಂ ಕದಳೀಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ. ಬಾಳೆಯ ದಿಂಡಿನ ಒಳಭಾಗದಂಥ ನಸುಗಪ್ಪು ಬಣ್ಣ ನನ್ನದು. ಮಟ್ಟಸವಾದ ಆಕೃತಿ, ಮೃದುವಾದ ಗುಂಗುರು ಕೂದಲು, ಹಿತಮಿತ ಮೃದುವಾದ ಮಾತು, ಲಲಿತವಾದ ಮಧುರವಾದ ಸುಂದರ ವೇಷ, ಇದು ಪಂಪ ಇದ್ದ ರೀತಿ. ಪಂಪ ರಚಿಸಿದ ಕೃತಿಗಳು 2, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪಭಾರತ. ಮೊದಲನದನ್ನು 3 ತಿಂಗಳಲ್ಲೂ, 2ನೆಯದನ್ನು 6 ತಿಂಗಳಲ್ಲೂ ಬರೆದೇನೆಂದು ಪಂಪನೇ ಹೇಳಿಕೊಂಡಿದ್ದಾನೆ. ಇದೊಂದು ಅದ್ಭುತವೇ ಸರಿ. ಆದಿಪುರಾಣ ಮೊದಲ ತೀರ್ಥಂಕರನ್ನಾದ ವೃಷಭದೇವನ ಕಥೆಯನ್ನು ಹೇಳುವ ಜೈನ ಧಾರ್ಮಿಕ ಕಾವ್ಯ. ವಿಕ್ರಮಾರ್ಜುನ ವಿಜಯ ಮನುಷ್ಯರ ರಾಗ ದ್ವೇಷ, ಸಾಹಸ, ಸೋಲು ಗೆಲುವುಗಳನ್ನು ಹೇಳುವ ಲೌಕಿಕ ಕಾವ್ಯ ಮಹಾಭಾರತ. ಧಾರ್ಮಿಕ ವಸ್ತುವನ್ನು ಒಳಗೊಂಡಿದ್ದರೂ ಆದಿಪುರಾಣ ಒಂದು ಶ್ರೇಷ್ಠ ಕಾವ್ಯವೇ ಆಗಿದೆ. ತೀರ್ಥಂಕರನ ಪೂರ್ವಜನ್ಮಗಳ ಕಥೆ ಹೇಳುವಾಗ ಅವನು ಅನುಭವಿಸಿದ ರಾಗ ಭೋಗಗಳ ಮಾನವೀಯ ಘಟನೆಗಳ ಸುಂದರ ಚಿತ್ರಣ ಬರುತ್ತದೆ. ತೀರ್ಥಂಕರನು ವಜ್ರಜಂಘನಾಗಿ ಹುಟ್ಟಿದ್ದ ಜನ್ಮದಲ್ಲಿ ಶ್ರೀಮತಿ ಎಂಬ ಚಿಲುವೆಯನ್ನು ಮದುವೆಯಾಗುತ್ತಾನೆ. ಸತಿಪತಿಗಳಿಬ್ಬರೂ ಭೋಗ ಸರೋವರದ ಜೋಡಿ ಹಂಸಗಳಂತೆ ಸಂತಸದಲ್ಲಿ ಬಾಳುತ್ತಾರೆ. ಆದರೆ ಅವರ ಸಾವಿನ ಸನ್ನಿವೇಶ ಮಾತ್ರ ಕರುಳು ಕರಗಿಸುವಂತಿದೆ. ರಾತ್ರಿ ಶಯನಗೃಹದಲ್ಲಿ ಅವರು ಗಾಢ ನಿದ್ರೆಯಲ್ಲಿದ್ದಾರೆ. ಅಲ್ಲಿ ಹಚ್ಚಿಟ್ಟಿದ್ದ ಧೂಪದ ಹೊಗೆ ಶಯ್ಯಾಗ್ರಹದ ತುಂಬ ದಟ್ಟವಾಗಿ ತುಂಬಿಕೊಳ್ಳುತ್ತದೆ. ಗವಾಕ್ಷಿ ತೆರೆಯಲು ಮರೆತಿದ್ದಾರೆ. ಧೂಪದ ಹೊಗೆಯೇ ಅವರು ಉಸಿರು ಕಟ್ಟಿ ಸಾಯಲು ಕಾರಣವಾಗುತ್ತದೆ. ಕೃಷ್ಣಚಂದನ ಧೂಪದ ಧೂಮ ಕೃಷ್ಣ ಸರ್ಪದಂತೆ ಅವರನ್ನು ಕೊಲ್ಲುತ್ತದೆ. ಗಾಢ ನಿದ್ರೆಯಲ್ಲಿ ಅಪ್ಪಿಕೊಂಡೇ ಕಡೆ ಉಸಿರೆಳೆದ ಅವರನ್ನು ಕವಿ ಆಶ್ಚರ್ಯ ಮೆಚ್ಚುಗೆಗಳಿಂದ ವರ್ಣಿಸುತ್ತಾನೆ. ಬಿಡದೆ ಪೊಗೆ ಸುತ್ತೆ ತೋಳಂ ಸಡಲಿಸದೆ ಆ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡಗಳೆದರ್ ಓಪರ್ ಓಪರೋಳ್ ಒಡಸಾಯಲ್ಪಡೆದರ್ ಇನ್ನದೇಂ ಸೈಪೊಳವೇ. ಜೊತೆ ಜೊತೆಯಾಗಿ ಸುಖ ಸಂತೋಷಗಳಿಂದ ಬಾಳಿದ ಆ ಪ್ರಾಣವಲ್ಲಭರು ಜೊತೆಯಾಗಿಯೇ ಕಡೆ ಉಸಿರೆಳೆದರು. ಪ್ರೀತಿಸಿದವರು ಪರಸ್ಪರರ ಅಪ್ಪುಗೆಯಲ್ಲಿ ಕಣ್ಣು ಮುಚ್ಚಿದರು. ಇದಕ್ಕಿಂತ ಮಿಗಿಲಾದದ್ದಿದೆಯೇ ಎಂದು ಕವಿ ಕೇಳುತ್ತಾನೆ. ತನ್ನ ಕೊನೆಯ ಜನ್ಮದಲ್ಲಿ ಪುರುದೇವನಾಗಿ ಜನಿಸಿದ್ದ ವೃಷಭನಾಥ ತೀರ್ಥಂಕರ ವೈರಾಗ್ಯಕ್ಕೆ ತಿರುಗುವ ಸಂದರ್ಭ ತುಂಬ ಚೇತೋಹಾರಿಯಾಗಿದೆ. ಕುರುದೇವ ತನಗಾಗಿ ಸ್ವಯಂ ಇಂದ್ರನೇ ಏರ್ಪಡಿಸಿದ್ದ ಒಂದು ನೃತ್ಯದ ಸಭೆಯಲ್ಲಿ ಕುಳಿತಿದ್ದಾನೆ. ವೇದಿಕೆಯ ಮೇಲೆ ಅಪ್ರತಿಮ ಸುಂದರಿಯಾದ ನೀಲಾಂಜನಿ ಎಂಬ ಅಪ್ಸರೆ ಅದ್ಭುತವಾಗಿ ನರ್ತಿಸುತ್ತಿದ್ದಾಳೆ. ಇಡೀ ಸಭೆ ರೆಪ್ಪೆ ಹೊಡೆಯದೆ ಆ ನೃತ್ಯ ವೈಭವವನ್ನು ನೋಡಿ ಆನಂದಿಸುತ್ತಿದೆ. ಇದ್ದಕ್ಕಿದ್ದಂತೆ ನೀಲಾಂಜನೆಯ ಆಯುಸ್ಸು ತೀರಿ ಅವಳು ಅಲ್ಲೇ ಕರಗಿ ಹೋಗುತ್ತಾಳೆ. ಅವಳು ತೀರಿಕೊಂಡದ್ದು ಯಾರಿಗೂ ತಿಳಿಯದಂತೆ ಇಂದ್ರ ತನ್ನ ಮಾಯೆಯಿಂದ ಅವಳ ಸ್ಥಳದಲ್ಲಿ ಅವಳಂಥದೇ ಇನ್ನೊಂದು ಬಿಂಬವನ್ನು ಕ್ಷಣಾರ್ಧದಲ್ಲೇ ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಮಾಡಿಬಿಡುತ್ತಾನೆ. ಯಾರಿಗೂ ಇದರ ಅರಿವೇ ಆಗುವುದಿಲ್ಲ, ಆದರೆ ಪುರುದೇವನಿಗೆ ಮಾತ್ರ ಇದು ತಿಳಿದು ಹೋಗುತ್ತದೆ. ಎಂಥ ಭೋಗವಿದ್ದರೂ ಬದುಕು ಎಷ್ಟು ಕ್ಷಣಿಕ ಎಂಬ ಖೇದ ಅವನ ಮನಸ್ಸನ್ನು ತೀವ್ರವಾಗಿ ತಟ್ಟಿ ಆ ಗಳಿಗೆಯಲ್ಲೇ ಅವನು ವೈರಾಗ್ಯಕ್ಕೆ ಹೊರಳಿಬಿಡುತ್ತಾನೆ. ಈ ಇಡೀ ಸಂದರ್ಭವನ್ನು ಪಂಪ ನಿರೂಪಿಸಿರುವ ಬಗೆ ಅಸಾಮಾನ್ಯವಾಗಿದೆ. ಈ ಪ್ರಸಂಗ ಆದಿಪುರಾಣದ ಒಂದು ಉತ್ಕೃಷ್ಟ ಭಾಗ. ಪುರುದೇವನ ಮಕ್ಕಳಾದ ಭರತ ಬಾಹುಬಲಿಗಳ ಸಂಘರ್ಷದ ಸನ್ನಿವೇಶ ಅಂಥ ಇನ್ನೊಂದು ರಸೋಜ್ವಲ ಪ್ರಸಂಗ. ಹಿರಿಯವನಾದ ಭರತ ಚಕ್ರವರ್ತಿ ಸರ್ವಶ್ರೇಷ್ಠನೆನಿಸಿಕೊಳ್ಳುವ ಆಸೆಯಿಂದ ತಮ್ಮನ ಮೇಲೆಯೇ ಯುದ್ಧ ಸಾರುತ್ತಾನೆ. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಎಲ್ಲದರಲ್ಲೂ ಅಣ್ಣ ಸೋಲುತ್ತಾನೆ. ಲಜ್ಜಿತನಾದ ಭರತ ಕಡೆಗೆ ಬೆನ್ನು ಬಿದ್ದ ತಮ್ಮನನ್ನೇ ಕೊಲ್ಲಲು ಮಹಾಸ್ತ್ರವಾದ ಚಕ್ರರತ್ನವನ್ನು ಪ್ರಯೋಗಿಸಿಬಿಡುತ್ತಾನೆ. ಆದರೆ ಅದು ಬಾಹುಬಲಿಗೆ ಏನೂ ತೊಂದರೆ ಮಾಡದೆ ಅವನಿಗೆ ಪ್ರದಕ್ಷಿಣೆ ಬಂದು ಪಕ್ಕದಲ್ಲಿ ನಿಂತು ಬಿಡುತ್ತದೆ. ಅಣ್ಣನ ಅಕೃತ್ಯದಿಂದ ಬಾಹುಬಲಿ ಚಕಿತನಾಗುತ್ತಾನೆ. ರಾಜ್ಯದ ಆಸೆ ಮನುಷ್ಯನನ್ನು ಎಷ್ಟು ಹೀನನನ್ನಾಗಿ ಮಾಡಿಬಿಡುತ್ತದೆ ಎಂಬ ಅರಿವು ಗಾಢವಾಗಿ ಬಾಧಿಸಿ ವಿರಾಗಿಯಾಗಿ ಬಿಡುತ್ತಾನೆ. ಆಗ ಅವನಾಡುವ ಮಾತು, ತೆಗೆದುಕೊಳ್ಳುವ ನಿರ್ಧಾರ ಎಲ್ಲವನ್ನೂ ಪಂಪ ಅಪ್ರತಿಮವಾಗಿ ನಿರ್ವಹಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪಭಾರತ ಪಂಪನ ಎರಡನೆಯ ಕಾವ್ಯ. ಆದಿಪುರಾಣಕ್ಕಿಂತ ಹೆಚ್ಚಿನ ಕಾವ್ಯಸತ್ವ ಇರುವ ಕಾವ್ಯ. ವ್ಯಾಸರ ಮಹಾಭಾರತ ಇದರ ಮೂಲ. ಅದರಲ್ಲಿನ ಯಾವ ಮುಖ್ಯ ಪ್ರಸಂಗವನ್ನೂ ಕೈಬಿಡದೆ ಸಮಸ್ತ ಭಾರತವನ್ನು ಮೊದಲು ರಸಭರಿತವಾಗಿ ಕನ್ನಡದಲ್ಲಿ ಹೇಳಿದ ಕವಿ ಪಂಪ. ಕವಿ ಇದರ ಮೊದಲಲ್ಲಿ ತನ್ನ ಆಶ್ರಯದಾತನಾದ ಅರಿಕೇಸರಿಯ ಬಗ್ಗೆ, ಅವನ ವಂಶದ ಬಗ್ಗೆ ಹಲವು ಮಾತು ಹೇಳಿದ್ದಾನೆ. ಅವನ ಪ್ರೀತಿಗಾಗಿ ಈ ಕಾವ್ಯ ಬರೆದನೆಂದು ಹೇಳಿದ್ದಾನೆ. ಅವನನ್ನು ಭಾರತದ ಮಹಾವೀರನಾದ ಅರ್ಜುನನ ಪಾತ್ರದ ಜೊತೆ ಹೊಂದಿಸಿ ಬರೆದಿದ್ದಾನೆ. ಇದೆಲ್ಲ ಸ್ವಾಮಿಯ ಮೇಲಿನ ಪ್ರೀತಿಗಾಗಿ. ಪಂಪ ಪ್ರಕೃತಿ ವರ್ಣನೆಯಲ್ಲಿ ಬಹಳ ಚತುರ. ಕಾವ್ಯದ ಆರಂಭದಲ್ಲಿ ಬರುವ ಕುರುಜಾಂಗಣ ಪ್ರದೇಶದ ವರ್ಣನೆಯಲ್ಲಿ ಬರುವ ಪದ್ಯ ಇದು. ಅಲ್ಲಿ ಮಿಡಿದೊಡೆ ತನಿಗರ್ವು ರಸಂ ಬಿಡುವುವು, ಮಿಡಿದೊಡೆ ತನಿಗರ್ವು ರಸಂ ಬಿಡುವುವು, ಬಿರಿದ ಒಂದು ಮುಗುಳ ಕಂಪಿನೊಳೆ ಮೊಗಂಗಿಡುವುವು ತುಂಬಿಗಳು, ಅಳ್ಕಮೆ ಒಡುವುವು ಕುಡಿದೊಂದು ಪುಣ್ಣ ರಸದೊಳೆಗಿಳಿಗಳು, ರಸ ತುಂಬಿ ನಿಂತ ಕಬ್ಬಿನ ಜಲ್ಲೆಯನ್ನು ಬೆರಳಿನಿಂದ ಮಿಡಿದರೆ ಸಾಕು ಛಿಲ್ಲೆಂದು ರಸ ಹೊರಚಿಮ್ಮುತ್ತದೆ. ತುಂಬಿ ಹೂವನ್ನು ಮೂಸುವುದೇ ತಡ, ಅದರ ಸುವಾಸನೆಯನ್ನು ತಾಳಲಾರದೆ ಮುಖಗೆಡುತ್ತದೆ. ಒಂದು ಮಾವಿನ ಹಣ್ಣಿನ ರಸ ಕುಡಿದಷ್ಟಕ್ಕೆ ಗಿಳಿಗಳಿಗೆ ಅಜೀರ್ಣವಾಗಿ ಬಿಡುತ್ತದೆ. ಅಂಥ ಕಬ್ಬು, ಅಂಥ ಮಲ್ಲಿಗೆ, ಅಂಥ ಮಾವು ಅಲ್ಲಿಯ ವನ ಗದ್ದೆಗಳಲ್ಲಿ. ಪಂಪ ಬನವಾಸಿ ದೇಶದಲ್ಲಿ ತನ್ನ ಬಾಲ್ಯವನ್ನು ಕಳೆದಿರಬೇಕು. ಬನವಾಸಿ ನಾಡಿನ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಮೋಹ. ಒಂದು ಕಡೆ ಅರ್ಜುನನ ಪಾತ್ರದ ಮರೆಗೆ ನಿಂತು ಪಂಪ ಹೇಳುವ ಮಾತು ಇದು. ತೆಂಕಣಗಾಳಿ ಸೋಂಕಿದೊಡಂ, ತೆಂಕಣಗಾಳಿ ಸೋಂಕಿದೊಡಂ, ಒಳ್ನುಡಿ ಕೇಳ್ದೊಡಂ, ಇಂಪನಾಳದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಕಂಡೊಡಂ, ಆದ ಕೆಂದಲಂಪಂಗೆ ಎಡೆಗೊಂಡೊಡಂ, ಮಧುಮಹೋತ್ಸವಂ ಆದೊಡಂ, ಏನನೆಂಬೆನ್ ಆರಂಕು ಸಮಿಟ್ಟೊಡಂ, ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಪಂಪ ಪಂಡಿತನಾದರೂ ಕನ್ನಡ ದೇಸಿಯನ್ನು ಸೊಗಸಾಗಿ ಬಳಸಬಲ್ಲವನು. ಮಾರ್ಗದೇಶಿಗಳ ಸುಂದರ ಸಮನ್ವಯಕ್ಕೆ ಅವನು ಮಾದರಿ ಎಂದರೂ ಸರಿಯೇ. ಒಂದು ಪ್ರಸಂಗವನ್ನು ಎಷ್ಟು ಅಡಕವಾಗಿ, ಧ್ವನಿಪೂರ್ಣವಾಗಿ ಅವನು ಹೇಳಬಲ್ಲ ಎನ್ನುವುದಕ್ಕೆ ಪರಾಶರ ಸತ್ಯವತಿಯರ ಮಿಲನದ ಸಂದರ್ಭ ಮತ್ತು ಭಾನುಮತಿ ಕರ್ಣರು ಪಗಡೆಯಾಡಿದ ಸಂದರ್ಭ ಸೊಗಸಾದ ನಿದರ್ಶನಗಳು. ಪಂಪನ ಕಾಲದ ಹಿರಿಯ ಸಾಮಾಜಿಕ ಮೌಲ್ಯಗಳೆಂದರೆ ಸತ್ಯ, ತ್ಯಾಗ ಮತ್ತು ಶೌರ್ಯ. ಹಾಗೆಂದೇ ಅವನಿಗೆ ಭಾರತದ ಉಳಿದೆಲ್ಲ ಪಾತ್ರಗಳಿಗಿಂತ ಕರ್ಣನ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಇಡೀ ಭಾರತದಲ್ಲಿ ನೆನೆವಡೆ ಕರ್ಣನಂ ನೆನೆಯ ಎಂದು ಹೇಳುತ್ತಾನೆ. ಭಾರತದ ವೀರರಸದ ಸನ್ನಿವೇಶಗಳಂತೂ ಅವನಲ್ಲಿ ರೋಮಾಂಚನಗೊಳಿಸುವಂತೆ ನಿರೂಪಿತವಾಗಿದೆ. ಇದು ಅಂಥ ಒಂದು ಸನ್ನಿವೇಶ. ಭಾರತ ಯುದ್ಧ ಇನ್ನೇನು ಆರಂಭವಾಗಲಿದೆ. ದುರ್ಯೋಧನ ಭೀಷ್ಮರಿಗೆ ಕೌರವ ಸೇನಾಧಿಪತ್ಯದ ವೀರಪಟ್ಟ ಕಟ್ಟುತ್ತಾನೆ. ಕರ್ಣನಿಗೆ ಇದನ್ನು ತಾಳಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಮೊದಲಿನಿಂದಲೂ ಅವನಿಗೂ ಭೀಷ್ಮರಿಗೂ ಅಷ್ಟಕ್ಕಷ್ಟೇ. ದುರ್ಯೋಧನನ ಅನ್ನ ಉಂಡರು ಭೀಷ್ಮರು ಅಂತರಂಗದಲ್ಲಿ ಪಾಂಡವರ ಪರ ಎಂದು ಕರ್ಣನ ಭಾವನೆ. ಅಲ್ಲದೆ ಪಾಂಡವರನ್ನು ಕುಟ್ಟಿ ಕೆಡವಲು ಕಾತರರಾಗಿರುವ ತನ್ನಂಥ ಪ್ರಾಯದ ವೀರರನ್ನು ಬಿಟ್ಟು ಮುದುಕರಾದ ಭೀಷ್ಮರಿಗೆ ವೀರಪಟ್ಟ ಕಟ್ಟಿದರಲ್ಲ ಅಂತ ಅವನಿಗೆ ಕೋಪ. ತನ್ನ ಕೋಪವನ್ನು ಕರ್ಣ ದುರ್ಯೋಧನನ ಎದುರಿಗೇ ಕಾರುತ್ತಾನೆ. ಅಲ್ಲ ದುರ್ಯೋಧನ, ಎಲ್ಲ ಬಿಟ್ಟು ಈ ಕಣ್ಗೆಟ್ಟ ಮುದುಕನಿಗೆ ನೀನು ವೀರಪಟ್ಟ ಕಟ್ಟಿದೆಯಲ್ಲ. ಇವರು ಕುಲವೃದ್ಧರು ನಿಜ, ಆದರೆ ಶೌರ್ಯದಿಂದ ಕಾದಬಲ್ಲರೆ? ಇಂಥ ಮುದುಕರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋದರೆ ಶತ್ರು ಸೈನ್ಯವೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡಿ ನಗುವುದಿಲ್ಲವೇ? ಇವರಿಗೆ ಕಟ್ಟಿದ ಪಟ್ಟದ ಮಾಲೆ ಬರೀ ಹುಲ್ಲಿನ ಹಗ್ಗಕ್ಕೆ ಸಮ. ಇವರು ಹಿಡಿದ ಬಿಲ್ಲು ನೋಡಿದರೆ ದಂಟು ಇದ್ದ ಹಾಗೆ ಇದೆ. ಹುಡುಗರಾಗಿದ್ದಾಗ ಆ ಪಾಂಡವರನ್ನು ಮುದ್ದಿನಿಂದ ಸಾಕಿದ ಅಜ್ಜ ಇವರು. ಇಂಥವರು ಆ ಮುದ್ದಿನ ಮೊಮ್ಮಕ್ಕಳ ಜೊತೆ ಮನಸ್ಸಿಟ್ಟು ಹೋರಾಡುತ್ತಾರೆಯೇ? ಇವರನ್ನು ನಂಬುತ್ತಿ ಹೇಗೆ? ನಿನ್ನ ಶತ್ರುಗಳ ನಿಟ್ಟೆಲುಬನ್ನು ಮುರಿಯಬೇಕು ಅಂತ ಇದ್ದರೆ ನಿನಗಾಗಿ ಏನೂ ಮಾಡಬಲ್ಲ, ನನ್ನಂಥ ವೀರರಿಗೆ ಪಟ್ಟಕಟ್ಟು ಎನ್ನುತ್ತಾನೆ. ಕರ್ಣನ ಮಾತು ಕೇಳಿ ದ್ರೋಣರಿಗೆ ಮೈಯೆಲ್ಲ ಉರಿದು ಹೋಗುತ್ತದೆ. ಅವರು, ಲೋ ಕರ್ಣ, ಭೀಷ್ಮರಿಗೆ ವಯಸ್ಸಾಗಿದೆ ಅಂತ ಹೀಗಳಿಯುತ್ತೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ಅಂಥ ವೀರರಿಗೆ ವಯಸ್ಸಾಗಿದ್ದರೆ ತಾನೇ ಏನು, ಸಿಂಹಕ್ಕೆ ಮುಪ್ಪು ಬಂತು ಅಂತ ಕಾಡಾನೆಗಳು ಅದನ್ನು ಅಲಕ್ಷ್ಯ ಮಾಡಲು ಸಾಧ್ಯವೇ? ನಿನಗೆ ಎಲ್ಲಿಲ್ಲದ ಮದ, ನೀನಾಡುವ ಮಾತು ನಿನ್ನ ಕುಲ ಎಂಥದು ಅಂತ ತೋರಿಸುತ್ತೆ ಅಷ್ಟೇ ಎಂದು ಬಿಡುತ್ತಾರೆ. ಕುಲದ ಹೆಸರಲ್ಲಿ ತನ್ನನ್ನು ಜರಿಯುವುದನ್ನು ಕಂಡು ಕರ್ಣನ ಕೋಪ ನೆತ್ತಿಗೇರುತ್ತದೆ. ಅವನು ದ್ರೋಣರಿಗೆ ಉತ್ತರಿಸುತ್ತಾನೆ, ಕುಲಮನೆ ಮುನ್ನ ಮುಗ್ಗಡಿ ಪಿರೇಂಗಳ, ನಿಮ್ಮ ಕುಲಂಗಳ ಆಂತು ಮಾರ್ಮಲೆವರಂ ಅಟ್ಟಿ ತಿಂಬುವೆ. ಕುಲಂ ಕುಲಮಲ್ತು ಛಲಂ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಅಣ್ಣು ಕುಲಂ ಬಗೆವಾಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಗುಂ. ಏನೋ ಆಚಾರ್ಯರೇ, ಕುಲದ ಮಾತು ಎತ್ತಿ ಬಹಳ ಕೂಗಾಡುತ್ತಿದ್ದೀರಲ್ಲ, ನಿಮ್ಮ ಕುಲ ಶತ್ರುಗಳನ್ನು ಅಟ್ಟಿ ಕೊಲ್ಲಬಲ್ಲುದೆ? ಅಯ್ಯ, ಹುಟ್ಟಿನಿಂದ ಬರುವ ಕುಲ ಕುಲವಲ್ಲ, ಯುದ್ಧದಲ್ಲಿ ಹೋರಾಡಲು ಬೇಕಾಗುವ ಛಲವೇ ಕುಲ, ಪೌರುಷವೇ ಕುಲ, ಸ್ವಾಮಿಯ ಬಗ್ಗೆ ಇರುವ ಅಭಿಮಾನವೇ ಕುಲ, ಗುಣವೇ ಕುಲ. ನೀವು ಹೇಳುತ್ತಿರುವ ಕುಲ ನಿಮ್ಮನ್ನೆಲ್ಲ ವ್ಯಾಕುಲಕ್ಕೆ ಸಿಕ್ಕಿಸೇ ಹಾಕುವ ಕುಲ ಅಷ್ಟೇ ಎನ್ನುತ್ತಾನೆ ಕರ್ಣ. ಎಲ್ಲವನ್ನೂ ಕೇಳುತ್ತಿದ್ದ ಭೀಷ್ಮರು ಶಾಂತರಾಗಿಯೇ ಹೇಳುತ್ತಾರೆ, ಕಲಿತನದೂರ್ಕು ಜೌವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ಬಲದ ಪೊಡರ್ಪು. ಕರ್ಣ, ನಿನಗುಳ್ಳನಿತೇನು ಎನಗುಂಟೆ? ಭಾರತಂ ಕಲಹಂ ಇದಿರ್ಚುವಂ ಹರಿಗನ್ ಅಪ್ಪೊಡೆ ಮೊಕ್ಕಳ ಮೇಕ ನೀಂಪಳಂಚಲದ ಪೇಯಣ್ಣ ಸೂಳ್ ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್. ಅಪ್ಪ ಕರ್ಣ, ನಿನಗಿರುವ ಪೌರುಷಪ್ರಾಯ ನನಗಿಲ್ಲ ನಿಜ. ನಾನು ಸೇನಾಧಿಪತಿ ಆಗಲಿಲ್ಲವಲ್ಲ ಅಂತ ನೀನೇನೂ ಕಳವಳ ಪಡಬೇಕಾಗಿಲ್ಲ. ಇದೇನು ಅಂಥಿಂಥ ಯುದ್ಧವಲ್ಲ, ಘೋರವಾದ ಭಾರತ ಯುದ್ಧ. ನಮ್ಮ ಎದುರಾಳಿಯೇನು ಸಾಮಾನ್ಯನಲ್ಲ, ಮಹಾರಥಿ ಅರ್ಜುನ. ಹಾಗಿರುವಾಗ ಎಲ್ಲರಿಗೂ ಇಲ್ಲಿ ವೀರಪಟ್ಟದ ಸರದಿ ಬಂದೇ ಬರುತ್ತದೆ, ಎಲ್ಲರ ಪೌರುಷವೂ ಬಯಲಿಗೆ ಬಂದೇ ತೀರುತ್ತದೆ. ನಾನು ಮುದುಕ ಅಂತ ಅಂದೇ ಇಲ್ಲವೇ? ಈ ಮುದುಕನ ಪೌರುಷ ಸ್ವಲ್ಪ ಕೇಳು. ಚಕ್ರ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿರುವ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಅರ್ಜುನನ ರಥವನ್ನು ಯುದ್ಧಭೂಮಿಯಿಂದ ಎಂಟು ಕಾವುದದ ಆಚೆಗೆ ಹಾರಿಸುತ್ತೇನೆ. ಪ್ರತಿದಿನ ಯುದ್ಧದಲ್ಲಿ 10,000 ಜನರನ್ನು ಜಜ್ಜಿ ಹಾಕುತ್ತೇನೆ. ಹೀಗೆ ಭೀಷ್ಮರು ಘೋರವಾದ ಪ್ರತಿಜ್ಞೆ ಮಾಡುತ್ತಾರೆ. ಪಂಪ ಭಾರತ ಇಂಥ ಅನೇಕ ರಸಪೂರ್ಣ ಸನ್ನಿವೇಶಗಳಿಂದ ತುಂಬಿ ಎಲ್ಲ ಕಾಲಕ್ಕೂ ರಸಿಕರ ಮನ ಸೆಳೆಯುವಂಥ ಅನರ್ಘ್ಯ ಕೃತಿಯಾಗಿದೆ. ಪಂಪನ ಸಮಕಾಲೀನನಾದ ಇನ್ನೊಬ್ಬ ಕನ್ನಡ ಜೈನ ಕವಿ ಎಂದರೆ ಪೊನ್ನ. ಆ ಕಾಲದಲ್ಲಿ ರಾಷ್ಟ್ರಕೂಟ ರಾಜವಂಶದ ಮೂರನೆಯ ಕೃಷ್ಣ ಕರ್ನಾಟಕದ ಚಕ್ರವರ್ತಿಯಾಗಿದ್ದ. ಪೊನ್ನ ಅವನ ಆಸ್ಥಾನ ಕವಿ. ಕನ್ನಡ ಸಂಸ್ಕೃತ ಎರಡು ಭಾಷೆಗಳಲ್ಲಿಯೂ ಪೊನ್ನನಿಗೆ ಅಸಾಧಾರಣ ಪಾಂಡಿತ್ಯವಿತ್ತು. ತಾನು 4 ಕಾವ್ಯಗಳನ್ನು ಬರೆದಿರುವುದಾಗಿ ಪೊನ್ನ ಹೇಳಿಕೊಂಡಿದ್ದಾನೆ. ಅವು ಶಾಂತಿಪುರಾಣ, ಜಿನಾಕ್ಷರಮಾಲೆ, ಭುವನೈಕ ರಾಮಾಭ್ಯುದಯ ಮತ್ತು ಗತಪ್ರತ್ಯಾಗತ ಎಂಬ ಗ್ರಂಥಗಳು. ಇವುಗಳಲ್ಲಿ ಕಡೆಯ ಎರಡು ಪುಸ್ತಕಗಳು ನಮಗೆ ಲಭ್ಯವಾಗಿಲ್ಲ. ಜಿನಾಕ್ಷರಮಾಲೆ ಎಂಬ ಕೃತಿ 39 ಕಂದ ಪದ್ಯಗಳಿಂದ ಕೂಡಿದೆ. ಜಿನನ ಸ್ತೋತ್ರವಿದೆ. ನಮಗೆ ಸಿಕ್ಕಿರುವ ಪೊನ್ನನ ಏಕಮೇವ ಕಾವ್ಯ ಶಾಂತಿಪುರಾಣ. 16ನೆಯ ತೀರ್ಥಂಕರನ್ನು 5ನೆಯ ಚಕ್ರವರ್ತಿಯೂ ಆದ ಶಾಂತಿನಾಥನ ಕಥೆಯನ್ನು ಇದು ಹೇಳುತ್ತದೆ. ಶಾಂತಿನಾಥ ಹಿಂದೆ ಹೊಂದಿದ್ದ 11 ಜನ್ಮಗಳ ಕಥೆಯೇ ಈ ಕೃತಿಯ ಮುಕ್ಕಾಲು ಭಾಗ ಎನ್ನಬಹುದು. ಪೊನ್ನನಿಗೆ ಭಾಷೆಯ ಮೇಲೆ ಪ್ರಭುತ್ವವಿದೆ, ಹಾಗೆಯೇ ಜೈನ ಧರ್ಮದ ವಿವರಗಳಿಗೆ ಸಂಬಂಧಿಸಿದ ವಿಶೇಷ ಪಾಂಡಿತ್ಯವಿದೆ. ಅವುಗಳನ್ನೆಲ್ಲ ಅವನು ಇದರಲ್ಲಿ ಸೂರೆ ಮಾಡಿದ್ದಾನೆ. ಇದೊಂದು ವಿದಗ್ಧ ಅಥವಾ ಪಂಡಿತ ಕೃತಿಯಾಗಿದೆ ನಿಜ, ಆದರೆ ಉತ್ತಮ ಕಾವ್ಯವಾಗಿಲ್ಲ. ಪೊನ್ನ ಈ ಪುಸ್ತಕವನ್ನು ಪುರಾಣ ಚೂಡಾಮಣಿ ಎಂದು ಕರೆದುಕೊಂಡಿದ್ದಾನೆ. ಇವನು ಈ ಕಾವ್ಯ ಬರೆಯುವ ಹೊತ್ತಿಗೆ ಪಂಪನ ಆದಿಪುರಾಣವಂತೂ ರಚನೆಯಾಗಿತ್ತು. ವಾಸ್ತವವಾಗಿ ಕನ್ನಡದ ಜೈನ ಪುರಾಣಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದೆಂದರೆ ಪಂಪನ ಆದಿಪುರಾಣ. ಕಾಳಿದಾಸನ ರಘುವಂಶದಲ್ಲಿ ಬರುವ ಇಂದುಮತಿ ಸ್ವಯಂವರದ ಪದ್ಯ ಪದ್ಯಗಳನ್ನೇ ತನ್ನ ಕೃತಿಯಲ್ಲಿ ಅನುವಾದಿಸಿಬಿಟ್ಟಿದ್ದಾನೆ. ಹಾಗೆಯೇ ಶಾಂತಿನಾಥನ ದಿಗ್ವಿಜಯ ಪೂರ್ತಿ ರಘುವಂಶದಲ್ಲಿ ಬರುವ ರಘುಮಹಾರಾಜನ ದಿಗ್ವಿಜಯದ ಅನುಕರಣೆಯಾಗಿದೆ. ಇದೇನೇ ಇದ್ದರೂ ಪೊನ್ನ ಕೆಲಮಟ್ಟಿಗೆ ಕಾವ್ಯಶಕ್ತಿಯನ್ನು ತೋರ್ಪಡಿಸಿರುವುದೂ ಉಂಟು. ಅದು ಅವನ ಕಥಾ ನಿರೂಪಣೆಯಲ್ಲಿಗಿಂತ ವರ್ಣನೆಗಳಲ್ಲಿ ಕಾಣುತ್ತದೆ. ಕನ್ನಡ ನಾಡಿನ ಭತ್ತದ ಗದ್ದೆಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಬರುವ ಮಾತು ಇದು. ತಮ್ಮ ಶ್ರೇಷ್ಠತೆಯನ್ನು ಇತರರು ಹೊಗಳುತ್ತಿರುವಾಗ ನಾಚಿಕೆ ಸಂಕೋಚಗಳಿಂದ ತಲೆ ತಗ್ಗಿಸುವ ಸಜ್ಜನರಂತೆ ಪುಷ್ಟವಾಗಿ ಬೆಳೆದು ಪರಿಮಳಿಸುವ ಭತ್ತದ ತೆನೆಗಳು ತಲೆಬಾಗಿದ್ದವು ಎನ್ನುತ್ತಾನೆ. ಶಾಂತಿ ಪುರಾಣ ತನ್ನ ಕಾಲದಲ್ಲಿ ಹೆಸರಾದ ಕೃತಿಯಾಗಿರಬಹುದು. ಅತ್ತಿಮಬ್ಬೆ ಎಂಬ ಶ್ರೀಮಂತ ಜೈನ ಮಹಿಳೆ ಅದರ 1,000 ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದ ದಾಖಲೆ ಇದೆ. ಭುವನೈಕ ರಾಮಾಭ್ಯುದಯ ಕಾವ್ಯ ಲಭ್ಯವಾಗಿಲ್ಲ, ಆದರೆ ಕಾವ್ಯಾವಲೋಕನದಲ್ಲಿ ಮತ್ತು ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಗ್ರಂಥದಲ್ಲಿ ಉದಾಹರಣೆಗಾಗಿ ಬಳಕೆಯಾಗಿರುವ ಒಂದು ಪದ್ಯವನ್ನು ಮತ್ತೊಂದು ಪದ್ಯಭಾಗವನ್ನು ನೋಡಿದರೆ ಅದು ತಕ್ಕ ಮಟ್ಟಿಗೆ ಪರಿಣತ ಕೃತಿಯಾಗಿರಬಹುದು ಎನಿಸುತ್ತದೆ. ಚಾಮುಂಡರಾಯ ಪುರಾಣ 975. 10ನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಆಗಿಹೋದ ಪ್ರಮುಖ ವ್ಯಕ್ತಿಗಳಲ್ಲಿ ಚಾವುಂಡರಾಯ ಕೂಡ ಒಬ್ಬ. ಲೇಖಕನಾಗಿ, ಗಂಗದೊರೆ ರಾಜಮಲ್ಲನ ಮಂತ್ರಿಯಾಗಿ, ರನ್ನನಂಥ ಕವಿಗಳಿಗೆ ಪೋಷಕನಾಗಿ, ಎಲ್ಲಕ್ಕಿಂತ ಹೆಚ್ಚು ಭವ್ಯವಾದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದವನಾಗಿ ಇವನು ಪ್ರಖ್ಯಾತನಾಗಿದ್ದಾನೆ. ಪಂಪನಂತೆ ಇವನೂ ಕೂಡ ಕಲಿ ಹಾಗೂ ಕವಿ. ಚಾವುಂಡರಾಯ ಬರೆದ ಗ್ರಂಥ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಜೈನ ಧರ್ಮದ 63 ಜನ ಶಲಾಕಾಪುರುಷರ ಕಥೆ ಇದರಲ್ಲಿದೆ. ಇದೊಂದು ಗದ್ಯಗ್ರಂಥ. ಪಂಪನ ವಿಕ್ರಮಾರ್ಜುನ ವಿಜಯ ಪಂಪಭಾರತ ಎಂಬ ಹೆಸರು ತಾಳಿದಂತೆ ಇವನ ತ್ರಿಷಷ್ಟಿ ಲಕ್ಷಣ ಪುರಾಣ ಚಾವುಂಡರಾಯ ಪುರಾಣ ಎಂದು ಕರೆಸಿಕೊಂಡಿದೆ. ಜಿನಸೇನ ಮತ್ತು ಗುಣಭದ್ರಾಚಾರ್ಯರಿಂದ ರಚಿತವಾದ ಸಂಸ್ಕೃತ ಮಹಾಪುರಾಣವೇ ಚಾವುಂಡರಾಯ ಪುರಾಣಕ್ಕೆ ಮೂಲ. ಅಲ್ಲಿರುವ ಶಲಾಕಾಪುರುಷರ ಕಥೆಯನ್ನೇ ಇವನು ಸಂಗ್ರಹ ಮಾಡಿ ಸರಳವಾದ ಗದ್ಯದಲ್ಲಿ ಹೇಳಿದ್ದಾನೆ. ವಿಷಯವನ್ನು ಎಲ್ಲಿಯೂ ಅತ್ತಿತ್ತ ಮಾಡಿಲ್ಲ, ಸ್ವಂತ ಕಲ್ಪನೆ ಏನನ್ನೂ ಸೇರಿಸಿಲ್ಲ. ಅವನದು ಮತನಿಷ್ಠವಾದ ದೃಷ್ಟಿ, ಒಬ್ಬ ಶಾಸ್ತ್ರಕಾರನ ದೃಷ್ಟಿ. ಗದ್ಯದಲ್ಲಿ ಆಡಂಬರವಿಲ್ಲ, ಅಲಂಕಾರವಿಲ್ಲ, ಹಾಗೆಯೇ ಕನ್ನಡದ ದೇಸಿ ಸಂಪತ್ತೂ ಇಲ್ಲ. ತನ್ನ ಧರ್ಮದ ಹಿರಿಯರು ಸಂಸ್ಕೃತದಲ್ಲಿ ಪದ್ಯರೂಪದಲ್ಲಿ ಹೇಳಿದ್ದನ್ನು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಗದ್ಯರೂಪದಲ್ಲಿ ಸಾಮಾನ್ಯರಿಗೆ ಹೇಳುವುದು ಅವನ ಗುರಿ. ವಡ್ಡಾರಾಧನೆಯಂತೆ ಇದು ಗದ್ಯಕೃತಿ. ಆದರೆ ವಡ್ಡಾರಾಧನೆಯ ನಿರೂಪಣೆಯ ವಿಶೇಷತೆ, ಕನ್ನಡದ ದೇಸಿ ಸಂಪತ್ತು, ಕಾವ್ಯಸತ್ವ ಇದರಲ್ಲಿ ಕಾಣುವುದಿಲ್ಲ. 24 ಜನ ತೀರ್ಥಂಕರರ ಕಥೆಗಳನ್ನು ಒಟ್ಟಿಗೆ ಹೇಳುವ ಏಕೈಕ ಕನ್ನಡ ಕೃತಿ ಎನ್ನುವುದು ಇದರ ವಿಶೇಷ. ರನ್ನ 990. ಕವಿ ರನ್ನ ಹಳಗನ್ನಡ ಕವಿಗಳ ಸಾಲಿನಲ್ಲಿ ಥಳಥಳಿಸುವ ಒಂದು ಅಪೂರ್ವ ರತ್ನ. ಅವನ ಗದಾಯುದ್ಧ ಕಾವ್ಯವಂತೂ ತನ್ನ ಉಜ್ವಲ ಕಾವ್ಯಶೈಲಿಯಿಂದಾಗಿ ಕನ್ನಡ ಸಾಹಿತ್ಯದಲ್ಲಿ ಅಮರವಾಗಿ ಉಳಿಯುವಂಥ ಕಾವ್ಯವಾಗಿದೆ. ರನ್ನ ಈ ಕೃತಿಯನ್ನು ರಚಿಸಿ 1,000 ವರ್ಷಗಳ ಮೇಲಾಯಿತು. ಆದರೂ ಅದು ತನ್ನ ಶಕ್ತಿಭರಿತವಾದ ಶೈಲಿಯಿಂದ, ನಾಟಕೀಯ ನಿರೂಪಣೆಯಿಂದ, ಮನುಷ್ಯ ಸ್ವಭಾವ ಕುರಿತ ಆಳವಾದ ಗ್ರಹಿಕೆಯಿಂದ ಹಳಗನ್ನಡ ಬಲ್ಲ ಇಂದಿನವರನ್ನೂ ಸಹ ಗಾಢವಾಗಿ ಸೆಳೆಯಬಲ್ಲದ್ದಾಗಿದೆ. ರನ್ನ ಹುಟ್ಟಿದ್ದು ಕ್ರಿಸ್ತಶಕ 949. ಅವನು ಹುಟ್ಟಿದ ಊರು ಬೆಳವಲಿ ದೇಶದ ಮುದುವಳಲು, ಎಂದರೆ ಈಗಿನ ಜಮಖಂಡಿಯ ಬಳಿ ಇರುವ ಮುಧೋಳ ಎಂಬ ಊರು. ಕನ್ನಡದ ಆದಿಕವಿ ಎನಿಸಿಕೊಂಡ ಮಹಾಕವಿ ಪಂಪನಿಗಿಂತ ರನ್ನ ಸುಮಾರು 50 ವರ್ಷ ಚಿಕ್ಕವನೆನ್ನಬಹುದು. ಕಾವ್ಯ ಸಾಮರ್ಥ್ಯದಲ್ಲಿಯೂ ಅವನು ಪಂಪನಿಗೆ ಮಾತ್ರವೇ ಎರಡನೆಯವನು. ರನ್ನ ಮತದಲ್ಲಿ ಜೈನ, ಜಾತಿಯಲ್ಲಿ ವೈಶ್ಯ, ವೃತ್ತಿಯಲ್ಲಿ ಬಳೆಗಾರ. ಆದರೆ ವೃತ್ತಿಗೆ ಗಂಟು ಬೀಳದೆ ತನ್ನ ಸಂಕಲ್ಪ ಸಾಮರ್ಥ್ಯದಿಂದ ವಿದ್ಯಾಬುದ್ಧಿ ಸಂಪಾದಿಸಿ ಕನ್ನಡದ ಒಬ್ಬ ಅಸಾಧಾರಣ ಕವಿಯಾಗುವ ಎತ್ತರಕ್ಕೆ ಬೆಳೆದ. ಗಂಗಮಂಡಲದಲ್ಲಿ ಅವನಿಗೆ ಅಜಿತ ಸೇನಾಚಾರ್ಯರಂಥ ಮಹಾವ್ಯಕ್ತಿ ಗುರುವಾಗಿ ದೊರೆತರು. ಗಂಗರಾಜ್ಯದ ಮಂತ್ರಿಯಾಗಿದ್ದ ಚಾಮುಂಡರಾಯ ಅವನಿಗೆ ಆಶ್ರಯ ನೀಡಿ ಅನೇಕ ವಿಧದಲ್ಲಿ ಸಹಾಯ ಮಾಡಿದ. ಮುಂದೆ ರನ್ನ ತೈಲಪ ಚಕ್ರವರ್ತಿ ಆಸ್ಥಾನದಲ್ಲಿ ಕವಿಯಾಗಿ ಮೆರೆದ. ಅವನ ಕಾವ್ಯಶಕ್ತಿಗೆ ಮಾರುಹೋದ ತೈಲಪ ಅವನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿ ಪಲ್ಲಕ್ಕಿ, ಚಾಮರ, ಚಿನ್ನದ ಕೋಲು, ಆನೆ, ಭತ್ತದ ಗದ್ದೆ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಸನ್ಮಾನ ಮಾಡಿದ. ಅದನ್ನು ರನ್ನ ಬಹಳ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ. ರನ್ನ ಬರೆದ ಕಾವ್ಯಗಳಲ್ಲಿ ನಮಗೆ ದೊರೆತಿರುವುದು ಎರಡು ಮಾತ್ರ. ಒಂದು ಸಾಹಸ ಭೀಮ ವಿಜಯ, ಇದು ಗದಾಯುದ್ಧ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ. ಇನ್ನೊಂದು ಅಜಿತ ತೀರ್ಥಕರ ಪುರಾಣ ತಿಲಕ, ಇದು ಅಜಿತ ಪುರಾಣ ಎಂದು ಹೆಸರಾಗಿದೆ. ಪರಶುರಾಮಚರಿತ ಎಂಬ ಇನ್ನೊಂದು ಕಾವ್ಯವನ್ನು ತಾನು ಬರೆದಿರುವುದಾಗಿ ರನ್ನ ಹೇಳಿಕೊಂಡಿದ್ದಾನೆ, ಆದರೆ ಅದು ದೊರೆತಿಲ್ಲ. ದೊರೆತಿರುವ ಈ ಎರಡು ಕೃತಿಗಳಲ್ಲಿ ಗದಾಯುದ್ಧ ಉತ್ಕೃಷ್ಟ ಕವಿತಾಶಕ್ತಿಯಿಂದ ಕೂಡಿದೆ. ಘಟನೆಗಳು ನಾಟಕದಲ್ಲಿ ಜರುಗುವಂತೆ ನಡೆಯುತ್ತವೆ. ಕಾವ್ಯವನ್ನು ಓದುತ್ತಿರುವಾಗ ನಾಟಕವೊಂದನ್ನು ನೋಡುತ್ತಿರುವ ಅನುಭವವಾಗುತ್ತದೆ. ಗದಾಯುದ್ಧ ಕಾವ್ಯ ಆರಂಭವಾಗುವ ವೇಳೆಗೆ ಮಹಾಭಾರತ ಯುದ್ಧ ಮುಕ್ತಾಯಕ್ಕೆ ಬರುತ್ತಿದೆ. ಅದು ಯುದ್ಧದ 18ನೆಯ ದಿನ, ಎಂದರೆ ಯುದ್ಧದ ಕೊನೆಯ ದಿನ. ದುರ್ಯೋಧನ ತನ್ನ ಕಡೆಯ ವೀರರನ್ನೂ ಸೈನ್ಯವನ್ನೂ ತಮ್ಮಂದಿರನ್ನೂ ಕಳೆದುಕೊಂಡು ಏಕಾಂಗಿಯಾಗಿದ್ದಾನೆ. ಆದರೂ ಅವನ ಪೌರುಷ ಛಲ ಎಳ್ಳಷ್ಟೂ ಕುಂದಿಲ್ಲ. ಗದೆ ಹಿಡಿದು ರಣರಂಗದಲ್ಲಿ ಚಿಂತಾಕ್ರಾಂತನಾಗಿ ಬರುತ್ತಿದ್ದಾನೆ. ಅವನ ಜೊತೆಗೆ ಸಂಜಯ ಮಾತ್ರ ಇದ್ದಾನೆ. ಸಂಜಯ ದುರ್ಯೋಧನನಿಗೆ ತಿಳುವಳಿಕೆ ಹೇಳುತ್ತಾನೆ. ದುರ್ಯೋಧನ, ಈಗಲಾದರೂ ಪಾಂಡವರ ಜೊತೆ ಸಂಧಿ ಮಾಡಿಕೋ, ಅವರ ಮೇಲೆ ಜಯ ಸಾಧ್ಯವಿಲ್ಲಪ್ಪ. ಭೀಮ ಎಂಥ ಶೂರ ನೋಡು, ನಿನ್ನ ತಮ್ಮಂದಿರನ್ನೆಲ್ಲ ಒಬ್ಬನೇ ಕೊಂದು ಬಿಟ್ಟ, ಗಂಡನೆಂದರೆ ಅವನೇ ಅಲ್ಲವೇ ಎನ್ನುತ್ತಾನೆ. ಭೀಮನ ಪ್ರಶಂಸೆ ಕೇಳುತ್ತಿದ್ದಂತೆ ದುರ್ಯೋಧನನ ಕೋಪ ಭುಗಿರೆನ್ನುತ್ತದೆ. ಸಂಜಯನನ್ನು ಚುಚ್ಚಿ ಛೇಡಿಸಿ ಹೇಳುತ್ತಾನೆ, ಓಹೋ, ನಿನ್ನ ಭೀಮ ಒಬ್ಬ ಗಂಡನು? ನನ್ನ ತಮ್ಮ ಅವನ ಹೆಂಡತಿ ದ್ರೌಪದಿಯ ಮುಡಿಯನ್ನು ತುಂಬಿದ ಸಭೆಯಲ್ಲಿ ಎಳೆದಾಡಿದನಲ್ಲ, ಆಗ ಈ ಗಂಡ ಏನು ಮಾಡುತ್ತಿದ್ದ? ವೀರ ಭಗದತ್ತನ ಆನೆ ನಿಮ್ಮ ಭೀಮನ ಪಕ್ಕೆಲುಬುಗಳನ್ನು ಮುರಿಯುವಂತೆ ಒತ್ತುತ್ತಿದ್ದಾಗ ಅವನ ಪರಾಕ್ರಮ ಎಲ್ಲಿ ಹೋಗಿತ್ತು? ಕರ್ಣ ಯುದ್ಧದಲ್ಲಿ ಅವನನ್ನು ಸೋಲಿಸಿ ತನ್ನ ಬಿಲ್ಲಿನ ಹೆದೆಯನ್ನು ಅವನ ಕೊರಳಿಗೆ ನೇಣಿನಂತೆ ಬೀಸಿ ಎಳೆದಾಗ ಅವನ ಶೌರ್ಯ ಏನು ಮಾಡುತ್ತಿತ್ತು? ಇನ್ನೂ ಚಿಕ್ಕವರಾದ ನನ್ನ ತಮ್ಮಂದಿರನ್ನು ಕೊಂದು ಬಿಟ್ಟ ಮಾತ್ರಕ್ಕೆ ಅವನೊಬ್ಬ ದೊಡ್ಡ ವೀರನಾಗಿ ಬಿಟ್ಟನು. ನಿಮ್ಮ ಭೀಮ ವನಿತೆಯ ಕೇಶಮಂ ಸಭೆಯೊಳ್ಳಿಯ ನನುಜಂ ತೆಗೆವಲ್ಲಿ ಗಂಡನಾಗನೆ, ಭಗದತ್ತನ ಆನೆ ಬರಿ ಎಲ್ವುಡಿವನ್ನೆಗಂ ಒತ್ತೆ ಗಂಡನಾಗನೆ, ಕೊಲಲುಲ್ಲದೆ ಅಂಗಪತಿ ಕೋದು ಎಳೆವಲ್ಲಿ ಗಂಡನಾಗನೆ, ಕುರುಬಾಲ ಸಂಹರಣ ಮಾತ್ರದೆ ಮಾರುತಿ ಗಂಡನಾದನೆ. ಕ್ರಮೇಣ ಮಾತು ಅಶ್ವತ್ಥಾಮನ ಕಡೆ ತಿರುಗುತ್ತದೆ. ಕೂಡಲೇ ದುರ್ಯೋಧನನ ಕೋಪ ಕುದಿದುಕ್ಕುತ್ತದೆ. ಅವನು ಈ ಅಶ್ವತ್ಥಾಮನನ್ನು ನೆಚ್ಚಿ ಸಾಕಿದ್ದ. ಇಡೀ ಶತ್ರು ಸೈನ್ಯ ಸವರಲು ಅವನೊಬ್ಬ ಸಾಕು. ಅವನು ರುದ್ರಾಂಶ ಸಂಭೂತ, ಹಣೆಯಲ್ಲಿ ಕಣ್ಣಿರುವ ಪರಶಿವನ ಅವತಾರ ಎಂದು ನಂಬಿದ್ದ. ಆದರೆ ಅವನಾಗಲಿ ಅವನ ತಂದೆ ದ್ರೋಣನಾಗಲಿ ಮನಸ್ಸಿಟ್ಟು ಬಿಲ್ಲಿಗೆ ಬಾಣ ಹೂರಲೇ ಇಲ್ಲ. ಅನ್ನ ಕೊಟ್ಟ ಸ್ವಾಮಿ ಎಂದೂ ನೆನೆಯಲಿಲ್ಲ. ಒಳ್ಳೆಯ ಸಮಯದಲ್ಲಿ ಏನೇನೋ ನೆಪ ಹೇಳಿಕೊಂಡು ಶಸ್ತ್ರಾಸ್ತ್ರ ಬಿಸಾಡಿ ಹೊರಟು ಹೋದರು ಎನಿಸುತ್ತದೆ ಅವನಿಗೆ. ಅಸುಹೃತ್ ಸೇನೆಗೆ ಸಾಲ್ವನ್ ಒರ್ವನೆ ಗಡಂ, ರುದ್ರಾವತಾರಂ ಗಡಂ, ನೊಸಲೊಳ್ ಕಣ್ಗಡಂ ಎಂದು ನಚ್ಚಿ ಪೊರೆದೆಂ. ತಾನಕ್ಕೆ ತಮ್ಮಮ್ಮನಕ್ಕೆ ಇಸಲ್ ಅಂಬಂ ತಿರುವಾಯಿಗೆ ತಂದರಿವರೇ, ಜೋಳದ ಪಾಳಿಯೂ ನೆನೆದುದಿಲ್ಲ ಆ ದ್ರೋಣಿಯೂ ದ್ರೋಣನು. ಹೋಗಲಿ ಬಿಡು ಸಂಜಯ, ಅವರನ್ನು ನೆಚ್ಚಿದ ನನ್ನದೇ ತಪ್ಪು. ಕಬ್ಬಿಣದ ಕತ್ತಿಯನ್ನು ಮಸೆದರೆ ಅದು ಹರಿತವಾಗುತ್ತದೆ, ಮರದ ಕತ್ತಿ ಮಸೆದರೆ ಹರಿತವಾಗುತ್ತದೆಯೇ? ಶೂರನನ್ನು ಸಾಕಿದರೆ ಅವನು ಸ್ವಾಮಿಗಾಗಿ ಹೋರಾಡುತ್ತಾನೆ, ಹೇಡಿಯನ್ನು ಸಾಕಿದರೆ ಅವನು ಸಮಯಕ್ಕೆ ಆಗುತ್ತಾನೆಯೇ? ಕರವಾಳಂ ಮಸೆ ಬಂದರೆ ಮರವಾಳಂ ಮಸೆಯೇ ಕೂರಿತಕ್ಕುಮೆ, ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂತಿರೇ ತೋರ್ಕುಮೆ ಪಂದೆ ಪತಿಗೆ ಸಂಗರದಡಿಯೋಳ್. ಹೀಗೆ ಹೇಳುತ್ತಾ ಮುಂದೆ ಹೋಗುತ್ತಿದ್ದಂತೆ ಅವನಿಗೆ ಕರ್ಣ, ದುಶ್ಯಾಸನ, ದ್ರೋಣ, ಅಭಿಮನ್ಯು ಮೊದಲಾದವರ ಶವಗಳು ರಣರಂಗದಲ್ಲಿ ಬಿದ್ದಿರುವುದು ಕಾಣುತ್ತದೆ. ಆ ಒಂದೊಂದು ಶವಗಳ ಮುಂದೆಯೂ ನಿಂತು ದುರ್ಯೋಧನ ಸಂಕಟ ಪಡುತ್ತಾನೆ. ಅವರ ಶೌರ್ಯ, ಗುಣ, ನಡತೆಗಳನ್ನು ಬಾಯ್ತುಂಬ ಹೊಗಳುತ್ತಾನೆ. ಅಭಿಮನ್ಯು ತನ್ನ ಬದ್ಧ ಶತ್ರುವಿನ ಮಗನಾದರೂ ಅವನ ಬಗ್ಗೆ ದುರ್ಯೋಧನನಿಗೆ ಎಲ್ಲಿಲ್ಲದ ಹೆಮ್ಮೆ, ಗೌರವ. ಬಾಲಕನಾದರೂ ಹೇಗೆ ಸಿಂಹದ ಮರಿಯಂತೆ ಹೋರಾಡಿದ. ತಾನೂ ಅಷ್ಟೇ, ಗೆಲ್ಲದಿದ್ದರೆ ಏನು, ಅವನಂತೆ ಹೋರಾಡಿ ಸಾಯಬೇಕು. ಅವನು ತೋರಿಸಿದ ಶೌರ್ಯದಲ್ಲಿ ಒಂದು ಪಾಲು ತೋರಿಸಿದರೂ ಸಾಕು, ಅಂಥ ಭಾಗ್ಯವನ್ನು ನನಗೆ ಅನುಗ್ರಹಿಸು ಎಂದು ಹೇಳಿ ಆ ಹುಡುಗನ ಶವಕ್ಕೆ ವಂದನೆ ಸಲ್ಲಿಸಿ ದುರ್ಯೋಧನ ಮುಂದೆ ಸಾಗುತ್ತಾನೆ. ಈ ಸಂದರ್ಭದಲ್ಲಿ ಅವನು ಕರ್ಣನ ಶವ ಕಂಡು ದುಃಖಿಸುವ ಭಾಗವಂತೂ ಕರುಳಿರಿಯುವಂತಿದೆ. ಕರ್ಣರಸ ಅಲ್ಲಿ ಕೋಡಿ ಹರಿಯುತ್ತದೆ. ದುರ್ಯೋಧನ ಕರ್ಣರ ಸ್ನೇಹದ ಔನ್ನತ್ಯಕ್ಕೆ ಅದೊಂದು ಉತ್ಕೃಷ್ಟ ನಿದರ್ಶನ. ದುರ್ಯೋಧನ ಹೆಣಗಳ ಬಣವೆಯನ್ನು ಹಾದು ಮುಂದೆ ಸಾಗುತ್ತಿರುವಂತೆ ರಕ್ತ ಮಾಂಸ ಭಕ್ಷಿಸಲು ಯುದ್ಧ ಭೂಮಿಗೆ ಬಂದಿದ್ದ ಶಾಕಿನಿ ಡಾಕಿನಿಗಳ ಪಿಶಾಚ ಪರಿವಾರ ಅವನಿಗೆ ಎದುರಾಗುತ್ತದೆ. ಅವು ದುರ್ಯೋಧನನ ಗುರುತು ಹಿಡಿದು ಅವನನ್ನು ಮುತ್ತುತ್ತವೆ. ಒಂದು ಮರುಳು ಬಂದು ಅವನನ್ನು ಛೇಡಿಸುವಂತೆ ಕೇಳುತ್ತದೆ. ಇದೇನು ಯುದ್ಧವಪ್ಪ ದುರ್ಯೋಧನ, ಕುಡಿಯಲು ಒಂದು ಹನಿ ರಕ್ತ ಸಿಗುತ್ತಿಲ್ಲ? ದ್ರೋಣನ ರಕ್ತ ಕುಡಿಯುವಂತಿಲ್ಲ, ಅವನು ಬ್ರಾಹ್ಮಣ. ಭೀಷ್ಮನ ರಕ್ತವೂ ಸಿಗುವಂತಿಲ್ಲ, ಅವನೋ ಇನ್ನೂ ಇದ್ದಾನೆ. ನಿನ್ನ ತಮ್ಮನ ರಕ್ತವನ್ನೆಲ್ಲ ಆ ಭೀಮನೇ ಹೇರಿಬಿಟ್ಟ, ಈಗ ನಾವು ನಿನ್ನ ರಕ್ತಕ್ಕಾಗಿ ಕಾಯುತ್ತಿದ್ದೇವೆ. ಗುರುವಿನ ನೆತ್ತರಂ ಕುಡಿವೆನೊಪ್ಪಡೆ ಅವಂ ಬ್ರಾಹ್ಮಣಂ, ನಿನ್ನ ತಮ್ಮನ ನೆತ್ತರಂ ಕುಡಿವೆನೊಪ್ಪಡೆ ಆ ಭೀಮನೇ ಪೀರ್ದಂ, ಭೀಷ್ಮನ ಬಿಸು ನೆತ್ತರಂ ಕುಡಿವೆನೊಪ್ಪಡೆ ಇನ್ನೂ ಒಳಂ, ನಿನ್ನ ನೆತ್ತರ ಸವಿಯಂ ಬಯಸಿ ಬಾಯ್ವಾಯಿ ಬಿಡುವೆಂ. ಪೂರ್ತಿ ಅಪಶಕುನದ ಮಾತು. ದುರ್ಯೋಧನ ಇದಕ್ಕೆ ಎದೆಗೆಡದೆ ಛಿ, ಮರುಳ ಮಾತಿನೊಳು ಪುರುಳಿಲ್ಲ ಎಂದು ಹೇಳಿ ಮುಂದೆ ಹೆಜ್ಜೆ ಇಡುತ್ತಾನೆ. ತನ್ನನ್ನು ಮರುಳು ಎಂದದ್ದಕ್ಕೆ ಪಿಶಾಚಿ ಕೆರಳಿಬಿಡುತ್ತದೆ. ಅಲ್ಲವೋ ನೀಚ, ನಿನ್ನ ಸೋದರರ ಮೇಲೆ ಮಾತ್ಸರ್ಯದಿಂದ ದ್ವೇಷ ಸಾಧಿಸಿದೆ, ಬಗೆ ಬಗೆ ಕಷ್ಟ ಕೊಟ್ಟೆ, ಭೀಮನನ್ನು ಕೆರಳಿಸಿ ನೀನು ಈ ಸ್ಥಿತಿಗೆ ಬರುವಂತೆ ಮಾಡಿಕೊಂಡೆ. ಇಂಥ ನೀನು ಮರುಳು, ಅಥವಾ ಬಂಧು ಪರಿವಾರ ಸಮೇತ ಇಲ್ಲಿಗೆ ಬಂದು ನಲಿಯುತ್ತಿರುವ ನಾನು ಮರುಳು, ಹೇಳೋ ಎಂದು ಮಾತಿನಲ್ಲೇ ಇರಿಯುತ್ತದೆ. ಅರಗಿನ ಮಾಡದೊಳ್ ವಿಷದ ಲಡ್ಡುಗೆಯೊಳ್ ಕೊಲಲ್ ಒಡ್ಡಿ ಬದ್ಧ ಮತ್ಸರದೊಳೆ ವೈರಮಂ ಪದೆದು ಭೀಮನನ್ ಇಂತ ಇನಿತರಕ್ಕೆ ತಂದ ನೀನು ಮರುಳೆಯೋ? ಭೂತಕೋಟಿ ವೆರಸಿ ಆಹವರಂಗದೊಳ ಆಡುತ್ತಿರ್ಪ ತಾನು ಮರುಳೆಯೋ ನೋಳ್ಪೆವು ಇರುವರ ಮರುಳುತನ ಮಂ ಪಣಿರಾಜಕೈತನ. ಮುಂದೆ ಭೀಮನೊಡನೆ ಅವನು ನಡೆಸುವ ಗದಾಯುದ್ಧವನ್ನು ರನ್ನ ವರ್ಣಿಸುವ ರೀತಿ ಅನ್ಯಾದೃಶ್ಯವಾಗಿದೆ. ಆ ಯುದ್ಧದ ಅಬ್ಬರ ಗದೆಗಳ ಬಡಿದಾಟವನ್ನು ಅವನು ಅರ್ಥಕ್ಕೆ ಹೊರತಾದ ಅನುಕರಣ ಶಬ್ದಗಳಿಂದಲೇ ಬಣ್ಣಿಸಿಬಿಡುತ್ತಾನೆ. ಅವರ ಸೆಣಸಾಟ ಹೇಗಿತ್ತೆಂದರೆ, ಧಪ್ಪರಿ ದಟ್ಟುಂ ಪೊಟ್ಟೆನೆ ಧೊಪ್ಪ ಧೊಗಪ್ಪೆನೆ, ಧಪ್ಪರಿ ದಟ್ಟುಂ ಪೊಟ್ಟೆನೆ ಧೊಪ್ಪ ಧೊಗಪ್ಪೆನೆ, ದಿಧಿಲ್ ಬುಧಿಲ್ಲೆನೆ ಸೊಪ್ಪು ಸವಡಪ್ಪಿನ ಮೈ ತಪ್ಪದೆ ಬಡಿದ ಕಲಿಗಳು ಒರುವರನ್ನೊರುವರು. ಯುದ್ಧದ ನಡುವೆ ಅವರು ಮಾಡುವ ಪರಸ್ಪರ ಆರೋಪ ವೀರಾಲಾಪ ಮೂದಲಿಕೆಗಳು ಸಹೃದಯರನ್ನು ವೀರರಸದ ಪರಾಕಾಷ್ಠೆಗೆ ಕೊಂಡೊಯ್ಯುತ್ತವೆ. ವೀರರಸದ ಉಜ್ವಲ ಅನುಭವವಾಗಬೇಕಾದರೆ ಗದಾಯುದ್ಧ ಓದಬೇಕು. ಬಿ ಎಂ ಶ್ರೀಕಂಠಯ್ಯನವರು ಈ ಕಾವ್ಯವನ್ನು ಗದಾಯುದ್ಧ ನಾಟಕವಾಗಿ ಮಾರ್ಪಡಿಸಿ ಬರೆದಿದ್ದಾರೆ. ರನ್ನನ ಅಜಿತ ಪುರಾಣ ಗದಾಯುದ್ಧದಷ್ಟು ರಸವತ್ತಾದ ಕಾವ್ಯವಲ್ಲ. ಕೃತಿಯ ಅರ್ಧ ಭಾಗ ಜೈನ ಮತತತ್ವಗಳ ನಿರೂಪಣೆಯಿಂದಲೇ ತುಂಬಿ ಹೋಗಿದೆ. ಕಥೆಯ ಸುತ್ತಲೂ ದಟ್ಟವಾಗಿ ಹಬ್ಬಿರುವ ಮತತತ್ವಗಳ ಬಿದಿರ ಮೆಳೆಯನ್ನು ಸವರಿಕೊಂಡು ಒಳಹೋದರೆ ಮಾತ್ರ ಅಲ್ಲಲ್ಲಿ ಒಂದೊಂದು ತಿಳಿನೀರಿನ ಹೊಂಡಗಳು ಹಣ್ಣಿನ ಮರಗಳು ಕಾಣುತ್ತವೆ. ಅಜಿತ ತೀರ್ಥಂಕರನ ಕಥೆಯ ಜೊತೆಯಲ್ಲೇ ಬರುವ ಸಾಗರ ಚಕ್ರವರ್ತಿಯ ಕಥೆ ಕೆಲವು ಕಡೆ ರಸಭರಿತವಾಗಿದೆ. ಅಜಿತ ಸ್ವಾಮಿ ವೈರಾಗ್ಯ ಹೊಂದಿ ಕಾಡಿಗೆ ಹೊರಡುವ ಸಂದರ್ಭದಲ್ಲಿ ಅವನ ಪತ್ನಿಯರು ಶೋಕಿಸುವ ಸನ್ನಿವೇಶ ಕರುಣರಸವನ್ನು ಉದ್ದೀಪಿಸುತ್ತದೆ. ಹಾಗೆಯೇ ಸಾಗರ ಚಕ್ರವರ್ತಿಯ ಎಲ್ಲ ಮಕ್ಕಳೂ ಒಟ್ಟಿಗೇ ಸತ್ತು ಹೋದರೆಂದು ಸುದ್ದಿ ಬಂದಾಗ ರಾಜಪುರೋಹಿತ ಮಾಡುವ ಸಾವಿನ ಅನಿವಾರ್ಯತೆಯ ವರ್ಣನೆ ಹೃದಯಂಗಮವಾಗಿದೆ. ರನ್ನನಿಂದ ಅಜಿತ ಪುರಾಣವನ್ನು ಬರೆಸಿದ ಶ್ರೀಮಂತ ಸಾಧ್ವಿ ಅತ್ತಿಮಬ್ಬಿಯ ವ್ಯಕ್ತಿ ಚಿತ್ರ ಕೃತಿಯ ಕಡೆಯಲ್ಲಿ ಬರುತ್ತದೆ. ಈ ಐತಿಹಾಸಿಕ ಚಿತ್ರ ಕಾವ್ಯವಾಗಿ ಅಲ್ಲದೆ ಬೇರೆ ಕಾರಣಗಳಿಂದಲೂ ಅಮೂಲ್ಯವಾದದ್ದಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ನಾಗವರ್ಮರಿದ್ದಾರೆ. ಇವರಲ್ಲಿ ಮೊದಲಿನವನು ಪಂಪ ಪೊನ್ನ ರನ್ನರ ನಂತರ 10ನೇ ಶತಮಾನದ ಕೊನೆಯಲ್ಲಿ ಬಂದವನು. ಛಂದೋಂಬುಧಿ ಮತ್ತು ಕರ್ನಾಟಕ ಕಾದಂಬರಿ ಈ ಎರಡೂ ಇವನ ಕೃತಿಗಳು. ಇವನು ಶಾಸ್ತ್ರಕಾರ, ಜೊತೆಗೆ ಒಳ್ಳೆಯ ಕವಿಯೂ ಹೌದು. ಛಂದೋಂಬುಧಿ ಎಂದರೆ ಛಂದಸ್ಸಿನ ಸಾಗರ ಎಂದು ಅರ್ಥ. ಈ ಗ್ರಂಥ ಕನ್ನಡದಲ್ಲಿ ನಮಗೆ ದೊರೆತಿರುವ ಛಂದಶಾಸ್ತ್ರದ ಮೊದಲ ಗ್ರಂಥ. ಕನ್ನಡ ಕವಿಗಳು ಕಾವ್ಯದಲ್ಲಿ ಆವರೆಗೆ ಬಳಸಿದ ಸಂಸ್ಕೃತ ಪ್ರಾಕೃತ ಮತ್ತು ದೇಸಿ ಲಯಗಳನ್ನು ನಿಯಮ ನಿದರ್ಶನ ಸಹಿತ ಹೇಳುವ ಪುಸ್ತಕ ಇದು. ಇತರ ಭಾಷೆಗಳಿಂದ ಬಂದ ಛಂದೋಗತಿಗಳನ್ನು ಸರ್ವವಿಷಯ ಭಾಷಾಜಾತಿ ಎಂಬ ವಿಭಾಗವಾಗಿಯೂ, ಮೂಲದಲ್ಲಿ ಕನ್ನಡದೇ ಆದ ತ್ರಿಪದಿ ಪ್ರಿಯಕ್ಕರ ಮೊದಲಾದ ಲಯಗಳನ್ನು ಕರ್ನಾಟಕ ವಿಷಯ ಜಾತಿ ಎಂಬ ವಿಭಾಗವಾಗಿಯೂ ಹೇಳಿರುವುದು ತುಂಬ ಉಪಯುಕ್ತವಾಗಿದೆ. ನಾಗವರ್ಮ ಶಾಸ್ತ್ರಕಾರನಾಗಿ ಎಷ್ಟು ಸಮರ್ಥನೋ, ಕಾವ್ಯ ರಚನೆಯಲ್ಲಿ ಅದಕ್ಕಿಂತ ಹೆಚ್ಚು ಸಮರ್ಥ. ಕರ್ನಾಟಕ ಕಾದಂಬರಿ ಎಂಬ ಹೆಸರಿನ ಇವನ ಕಾವ್ಯ ಹಿಂದೆ ಸಂಸ್ಕೃತ ಭಾಷೆಯಲ್ಲಿ ಬಾಣಭಟ್ಟ ಬರೆದ ಕಾದಂಬರಿ ಕಾವ್ಯದ ಅನುವಾದ. ಮೂಲ ಕಾವ್ಯ ಗದ್ಯ ರೂಪದಲ್ಲಿದ್ದರೆ ನಾಗವರ್ಮನ ಅನುವಾದ ಚಂಪೂ ಕಾವ್ಯದ ರೂಪದಲ್ಲಿದೆ. ಬಾಣನ ಕಾದಂಬರಿ ಲೋಕೋತ್ತರವಾದ ಕೃತಿ. ಗದ್ಯದಲ್ಲಿದ್ದರೂ ಅದರ ಕಾವ್ಯ ಸತ್ವ ಮಹಾಕಾವ್ಯವೊಂದರಲ್ಲಿ ಕಾಣುವಂಥದು. ಪ್ರೌಢ ಸಂಸ್ಕೃತದಲ್ಲಿ ವಿಲಕ್ಷಣವಾದ ನಡಿಗೆಯಲ್ಲಿ ಸಾಗುವ ಬಾಣನ ಕಾದಂಬರಿ ಅತ್ಯಂತ ಜಟಿಲವಾದ ಶೈಲಿಯಿಂದ ಕೂಡಿದುದು. ಅವನ ಕ್ಲಿಷ್ಟ ಶೈಲಿಯನ್ನು ಕುರಿತು ಪಾಶ್ಚಾತ್ಯ ವಿಮರ್ಶಕನೊಬ್ಬ ಹೀಗೆ ಹೇಳಿದ್ದಾನೆ: ಬಾಣನ ಗದ್ಯವೆಂದರೆ ಭಾರತದ ದಟ್ಟ ಅರಣ್ಯದಂತೆ ದುರ್ಗಮವಾದದ್ದು. ಅದನ್ನು ಹೊಕ್ಕು ಒಳಸಾಗಿ ಗುರಿ ತಲುಪುವುದು ದುಸ್ಸಾಧ್ಯವಾದ ಕೆಲಸ. ಇಂಥ ಕೃತಿಯನ್ನು ಅನುವಾದಿಸುವುದು ಒಂದು ಹರಸಾಹಸವೇ ಸರಿ, ಆದರೆ ಈ ಸವಾಲನ್ನು ನಾಗವರ್ಮ ಯಶಸ್ವಿಯಾಗಿ ಎದುರಿಸಿದ್ದಾನೆ. ನಾಗವರ್ಮ ಕೇವಲ ಭಾಷಾಂತರಕಾರನಲ್ಲ, ಮೂಲದ ದೀರ್ಘ ವರ್ಣನೆಗಳನ್ನು ಉಚಿತ ರೀತಿಯಲ್ಲಿ ಸಂಗ್ರಹಿಸಿದ್ದಾನೆ. ಇದು ಮಕ್ಕಿಕಾಮಕ್ಕಿ ಭಾಷಾಂತರವಲ್ಲ, ಅನುವಾದಕ ಸೃಷ್ಟಿಶೀಲನಾದ ಒಬ್ಬ ಸಮರ್ಥ ಕವಿಯೂ ಆಗಿದ್ದಾಗ ಮಾತ್ರ ಸಾಧ್ಯವಾಗುವ ಮೋಹಕ ಅನುವಾದ. ಕಾದಂಬರಿ ಕೃತಿ ಗಾಢ ಪ್ರೇಮಿಗಳ ಎರಡು ಜೋಡಿಗಳ ಕಥೆ. ಗಂಡು ಹೆಣ್ಣುಗಳ ನಡುವಿನ ಪ್ರೇಮವನ್ನು ನಿಷ್ಠೆಯನ್ನು ಅದ್ಭುತ ನೆಲೆಯಲ್ಲಿ ನಿರೂಪಿಸುವ ಕಥೆ. ಆರಂಭದಲ್ಲಿ ಕಾಮಮೂಲವಾಗಿದ್ದ ವ್ಯಾಮೋಹ ವಿರಹದ ಉರಿಯಲ್ಲಿ ಬೆಂದು ಜನ್ಮ ಜನ್ಮಗಳನ್ನು ದಾಟಿ ಪರಿಶುದ್ಧ ಪ್ರೇಮವಾಗಿ ಬೆಳೆದು ಕಡೆಗೂ ತನ್ನ ಗುರಿಯನ್ನು ಮುಟ್ಟುತ್ತದೆ. ಪುಂಡರೀಕ ಮಹಾಶ್ವೇತೆ ಮತ್ತು ಚಂದ್ರಾಪೀಡ ಕಾದಂಬರಿ ತಮ್ಮ ನಿಷ್ಠೆ ತಾಳ್ಮೆ ಸಾಹಸಗಳಿಂದ ಓದುಗರ ಮನದಲ್ಲಿ ಪ್ರೇಮದ ಪ್ರತೀಕಗಳಾಗಿ ಸದಾ ಬೆಳಗುತ್ತಾರೆ. ನಾಗವರ್ಮನ ಭಾಷೆ ಪ್ರೌಢವಾಗಿದ್ದರೂ ಪ್ರಸನ್ನವಾಗಿದೆ, ಗಂಭೀರವಾಗಿದ್ದರೂ ಲಲಿತವಾಗಿದೆ. ಧೋ ಧೋ ಎಂದು ಆಕಾಶದಿಂದ ಸುರಿಯುವ ವರ್ಷಧಾರೆಯನ್ನು ನೆಲದ ಮೇಲಿನ ಕೆರೆಕಟ್ಟೆಗಳಲ್ಲಿ ಹಿಡಿದಿಟ್ಟಂತೆ ಬಾಣನ ವಿದಗ್ಧ ನಿರೂಪಣೆಯನ್ನು ನಾಗವರ್ಮ ಮನೋಹರವಾಗಿ ಅನುವಾದಿಸಿದ್ದಾನೆ. ನಾಗವರ್ಮನ ಅನುವಾದ ಯಾರೂ ಮೆಚ್ಚಿ ಸೈ ಎನ್ನುವಂತಿದೆ. ಸುಮಾರು 1030 ಇದ್ದಿರಬಹುದಾದ ದುರ್ಗಸಿಂಹ ಆ ಕಾಲಕ್ಕೆ ಕನ್ನಡದಲ್ಲಿ ಪಂಚತಂತ್ರ ಎಂಬ ವಿಶಿಷ್ಟ ಕೃತಿಯನ್ನು ಕೊಟ್ಟವನು. ಇವನು ಚಾಲುಕ್ಯರಾಗ ಜಗದೇಕಮಲ್ಲ ಜಯಸಿಂಹನ ಬಳಿ ದಂಡನಾಯಕನೂ ಸಂಧಿ ವಿಗ್ರಹಿಯೂ ಆಗಿದ್ದು ಪಂಪನಂತೆ ಸವ್ಯಸಾಚಿಯಾದವನು. ವಸುಭಾಗ ಭಟ್ಟನು ಸಂಸ್ಕೃತದಲ್ಲಿ ಹೇಳಿರುವ ಪಂಚತಂತ್ರ ಎಂಬ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿರೇ ವಿರಚಿಸುವೆಂ ಎಂದು ಹೇಳಿಕೊಂಡಿದ್ದಾನೆ. ದುರ್ಗಸಿಂಹನ ಪಂಚತಂತ್ರ 5 ಪ್ರಕರಣಗಳಿಂದ ಕೂಡಿದ ಒಂದು ಚಂಪೂ ಕಾವ್ಯ. ಇದರಲ್ಲಿ ಪದ್ಯಕ್ಕಿಂತ ಗದ್ಯವೇ ಹೆಚ್ಚಾಗಿದೆ. ಆ ಗದ್ಯ ಸರಳ ಸ್ವರೂಪದ್ದಾಗಿದೆ. ಪಾತ್ರಗಳಲ್ಲಿ ಮನುಷ್ಯರಲ್ಲದೆ ಪ್ರಾಣಿ ಪಕ್ಷಿಗಳೂ ಇವೆ. ಇದರಲ್ಲಿರುವುದು ಒಂದೊಂದು ಪ್ರಕರಣದಲ್ಲೂ ಒಂದೊಂದು ತಂತ್ರವನ್ನು ಬೋಧಿಸುವ ರಾಜನೀತಿಯ ಕಥೆಗಳು. ಒಂದು ಕಥೆಯಲ್ಲಿ ಇನ್ನೊಂದು, ಅದರಲ್ಲಿ ಮತ್ತೊಂದು, ಹೀಗೆ ಕಥೆಯಲ್ಲಿ ಕಥೆ ಹೆಣೆದುಕೊಂಡಿವೆ. ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ಎಂಬಾತನು ಹೇಳಿದ ಪಂಚತಂತ್ರ ಕೃತಿ ಪ್ರಸಿದ್ಧವಾದದ್ದು. ಆದರೆ ವಸುಭಾಗ ಭಟ್ಟ ಎನ್ನುವವನು ಸಂಸ್ಕೃತದಲ್ಲಿ ಪಂಚತಂತ್ರ ಎಂಬ ಗ್ರಂಥ ಬರೆದಿದ್ದ ಎನ್ನುವ ವಿಷಯವಾಗಲಿ ಅದರ ಸ್ವರೂಪವಾಗಲಿ ನಮಗೆ ದುರ್ಗಸಿಂಹನಿಂದ ಮಾತ್ರವೇ ದೊರೆಯುವುದು. ಹೀಗಾಗಿ ಕನ್ನಡ ಪಂಚತಂತ್ರಕ್ಕೆ ವಿಶೇಷ ಮಹತ್ವವಿದೆ. ಶಾಂತಿನಾಥ 1068. ಶಾಂತಿನಾಥ 11 ಶತಮಾನದಲ್ಲಿ ಆಗಿಹೋದ ಒಬ್ಬ ಜೈನ ಚಂಪೂಕವಿ. ಸುಕುಮಾರ ಚರಿತ ಇವನು ಬರೆದ ಚಂಪೂಕಾವ್ಯ. ವಡ್ಡಾರಾಧನೆ ಎಂಬ ಕನ್ನಡದ ಗದ್ಯ ಕಥಾ ಸಂಕಲನದಲ್ಲಿ ಇರುವ ಸುಕುಮಾರ ಸ್ವಾಮಿಯ ಕಥೆ ಮತ್ತು ಬೃಹತ್ ಕಥಾಕೋಶ ಎಂಬ ಸಂಸ್ಕೃತ ಗ್ರಂಥದಲ್ಲಿರುವ ಸುಕುಮಾರನ ಕಥೆ ಈ ಕಾವ್ಯದ ವಸ್ತುವಿಗೆ ಆಧಾರ. ಶಾಂತಿನಾಥ ಮೂಲವನ್ನು ಸಾಕಷ್ಟು ವಿಸ್ತರಿಸಿ ಬರೆದಿದ್ದಾನೆ. ತಕ್ಕಮಟ್ಟಿಗೆ ಚೆನ್ನಾಗಿಯೇ ಈ ಕಾವ್ಯ ರಚನೆಯಾಗಿದೆ. ಕೆಲವು ಕಡೆ ಮೂಲದ ಕಥಾವಸ್ತುವನ್ನು ಕೊಂಚ ಮಾರ್ಪಡಿಸಿಕೊಂಡಿದ್ದಾನೆ. ಶಾಂತಿನಾಥ ತನ್ಮಯತೆಯಿಂದ ಕಾವ್ಯರಚನೆ ಮಾಡಬಲ್ಲವ. ಪಂಡಿತನಾದರೂ ಸರಳವಾಗಿ ಬರೆಯಬಲ್ಲ. ಇದು ಅವನು ಜಿನನನ್ನು ಕುರಿತು ಮಾಡಿರುವ ಸ್ತೋತ್ರ. ಕಿವಿಗಳ್ ನಿನ್ನ ಮೃದುಕ್ತಿ ಎಂಬಯಸಿ ಕೇಳುತ್ತಿರ್ಕೆ, ಕಣ್ಗಳ್ ಮಹೋತ್ಸವದಿಂ ನಿನ್ನನೆ ನೋಡುತ್ತಿರ್ಕೆ, ಸಲೆ ಕೈಗಳ್ ನಿನ್ನ ಪಾದಾರವಿಂದಮನ್ ಓತು ಅರ್ಚಿಸುತ್ತಿರ್ಕೆ, ಸಂದ ಮನಮೆಂದುಂ ನಿನ್ನ ದಿವ್ಯ ಸ್ವರೂಪಮನ್ ಆರಾಧಿಸುತ್ತಿರ್ಕೇ, ವಿಶ್ರುತ ವಿನೇಯ ಸ್ವಾರ್ಥ ಚಿಂತಾಮಣಿ. ಇದರ ಸರಳ ಶೈಲಿ ಎಷ್ಟು ಆಕರ್ಷಕವಾಗಿದೆ. ನಾಗಚಂದ್ರ 12 ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಒಬ್ಬ ಸಮರ್ಥ ಜೈನ ಕವಿ. ತನ್ನ ಕವಿತಾ ಸಾಮರ್ಥ್ಯದಿಂದಾಗಿ ಇವನು ಅಭಿನವ ಪಂಪ ಎಂದು ಕರೆಸಿಕೊಂಡವನು. ಈತ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ 2 ಚಂಪೂಕಾವ್ಯಗಳನ್ನು ಬರೆದಿದ್ದಾನೆ. ಇವುಗಳಲ್ಲಿ ಮೊದಲಿನದು 19 ತೀರ್ಥಂಕರನಾದ ಮಲ್ಲಿನಾಥನ ಚರಿತೆ. ವಾಸ್ತವವಾಗಿ ಇದರ ಕಥೆ ಬಹಳ ಚಿಕ್ಕದೇ. ಸುಖಭೋಗಗಳಲ್ಲಿ ಮುಳುಗಿದ್ದ ವೈಶ್ರವಣನೆಂಬ ರಾಜ ಒಮ್ಮೆ ಸಿಡಿಲಿನ ಹೊಡೆತಕ್ಕೆ ಬೇರು ಸಮೇತ ನೆಲಕ್ಕೆ ಉರುಳಿದ ಆಲದ ಮರವನ್ನು ಕಾಣುತ್ತಾನೆ. ಅಷ್ಟಕ್ಕೆ ಹಠಾತ್ತಾಗಿ ವಿರಾಗಿಯಾದ ವೈಶ್ರವಣ ರಾಜ್ಯವನ್ನು ಮಗನಿಗೊಪ್ಪಿಸಿ ತಪೋವನಕ್ಕೆ ಹೊರಟು ಹೋಗುತ್ತಾನೆ. ಮುಂದಿನ ಜನ್ಮದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ಚಿಕ್ಕ ವಯಸ್ಸಿನಲ್ಲಿಯೇ ವಿರಾಗಿಯಾಗಿ ಅನಂತರ ಕೇವಲ ಜ್ಞಾನಿಯಾಗಿ ತೀರ್ಥಂಕರನಾಗುತ್ತಾನೆ. ಈ ಚಿಕ್ಕ ಕಥೆಯನ್ನೇ ನಾಗಚಂದ್ರ ಆಕರ್ಷಕವಾಗಿ ಹೇಳಿದ್ದಾನೆ. ಸಿಡಿಲೆಂಬ ಜವನ ಕಡುಪೊಯ್ಲಿಂ ನೆಗೆದ ಬೇರ್ಗಳೊಡನೆ, ನೆಲಂ ಬಾಯ್ವಿಡೆ ಬೆಟ್ಟು ಕೆಡವ ತರದಿಂ ಕೆಡದ ಆಲಮನ್ ಇದಿರೊಳ್ ಅವನಿಪಾಲಂ ಕಂಡಂ. ಬೆಟ್ಟವೊಂದು ನೆಲಕ್ಕೆ ಬೀಳುವಂತೆ ಬೇರು ಸಮೇತ ಆಲದ ಮರ ನೆಲಕ್ಕೆ ಉರುಳಿತು. ಮಾರನೇ ದಿನದ ಬಿಸಿಲಿನ ಕೆಂಪು ಕಂಪು ಹೊಮ್ಮುವ ಚಿಗುರಿನ ಪರ್ಣಶಾಲೆಯಂತೆ ಇತ್ತು. ಚಂದ್ರಮಂಡಲ ಬಾಡಿಹೋದ ಮಾಧವೀ ಪುಷ್ಪಗಳ ಗೊಂಚಲಿನ ಹಾಗಿತ್ತು. ನಕ್ಷತ್ರಗಳು ತೊಟ್ಟು ಕಳಚಿ ಉದುರಿದ ಹಣ್ಣುಗಳಂತಿದ್ದವು. ತಂಗಾಳಿ ಬೀಸುತ್ತಿರುವಾಗ ಆಕಾಶ ತಪೋವನದ ಹಾಗೆ ನಿರ್ಮಲವಾಗಿ ತೋರಿತು. ವೈಶ್ರವಣನ ವಿರಾಗ ಮನಸ್ಥಿತಿಯನ್ನು ಕವಿ ಪ್ರಕೃತಿಯಲ್ಲಿ ಸೃಷ್ಟಿಸಿ ಹಿಡಿದ ಚಿತ್ರ ಇದು. ನಾಗಚಂದ್ರನ ಕಾವ್ಯಶಕ್ತಿಯನ್ನು ಸೂಚಿಸಲು ಈ ಒಂದು ಪದ್ಯ ಸಾಕು. ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರನ 2 ಕೃತಿ. ಇದು ಇನ್ನೂ ಹೆಚ್ಚು ಕಾವ್ಯಸತ್ವವುಳ್ಳ ಬರಹ. ರಾಮಾಯಣದ ಕಥೆಯೇ ಇದರ ವಸ್ತು. ಆದರೆ ಇದು ವೈದಿಕ ರಾಮಾಯಣಕ್ಕಿಂತ ಭಿನ್ನ. ಜೈನ ರಾಮಾಯಣದ ಸಂಪ್ರದಾಯವನ್ನು ಬಳಸಿ ಬರೆದದ್ದು. ಈ ಸಂಪ್ರದಾಯದ ರಾಮಾಯಣದ ಕಥೆ ಕನ್ನಡದಲ್ಲಿ ಇದೇ ಮೊದಲಿನದು. ಕ್ರಿಸ್ತಶಕ 1 ಶತಮಾನದಲ್ಲಿ ಇದ್ದ ವಿಮಲಸೂರಿ ಎಂಬ ಜೈನ ಕವಿ ಪ್ರಾಕೃತದಲ್ಲಿ ಬರೆದಿರುವ ಪೌಮಚರಿಯ ಎಂಬ ಜೈನ ರಾಮಾಯಣವೊಂದಿದೆ. ನಾಗಚಂದ್ರ ಆ ಕಾವ್ಯವನ್ನೇ ಪೂರ್ಣವಾಗಿ ಆಧರಿಸಿ ಅಲ್ಲಿಯ ಕಥೆಯನ್ನು ಸಂಗ್ರಹಿಸಿ ಸೊಗಸಾದ ಶೈಲಿಯಲ್ಲಿ ಕನ್ನಡಕ್ಕೆ ದಾಟಿಸಿದ್ದಾನೆ. ವಿಮಲಸೂರಿಯ ಜೈನ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಸಾಕಷ್ಟು ಭಿನ್ನವಾದದ್ದು. ಅದರಲ್ಲಿ ಯಜ್ಞಗಳ ಪ್ರಸ್ತಾಪವಾಗಲಿ ಋಷಿಗಳ ಓಡಾಟವಾಗಲಿ ಇಲ್ಲ. ರಾಮ ವಿಷ್ಣುವಿನ ಅವತಾರವಲ್ಲ. ಸೀತೆ ನೆಲದಲ್ಲಿ ದೊರೆತವಳಲ್ಲ. ಜನಕನ ಔರಸಪುತ್ರಿ. ಹನುಮಂತ ಬ್ರಹ್ಮಚಾರಿಯಲ್ಲ, ರಾವಣನ ತಂಗಿಯೇ ಅಳಿಯ. ಸುಗ್ರೀವ ಅಂಗದ ಮೊದಲಾದವರು ಕಪಿಧ್ವಜವುಳ್ಳವರೇ ಹೊರತು ಕಪಿಗಳಲ್ಲ. ಅವರು ಸಮುದ್ರಕ್ಕೆ ಸೇತುವೆ ಕಟ್ಟುವುದಿಲ್ಲ, ಲಂಕೆಗೆ ಹಾರಿ ಹೋಗುತ್ತಾರೆ. ವಾಲಿ, ಮಂಥರೆ ಮೊದಲಾದ ಪಾತ್ರಗಳೇ ಇಲ್ಲಿ ಬರುವುದಿಲ್ಲ. ರಾವಣನನ್ನು ಕೊಲ್ಲುವವನು ಲಕ್ಷ್ಮಣ, ರಾಮನಲ್ಲ. ನಾಗಚಂದ್ರ ಚಿತ್ರಿಸಿರುವ ರಾವಣನ ಪಾತ್ರ ಲೋಕೋತ್ತರವಾದದ್ದು. ಇವನು ವಾಲ್ಮೀಕಿ ರಾಮಾಯಣದ ರಾವಣನಂತೆ ದುರುಳನಾಗಲಿ ಕ್ರೂರಿಯಾಗಲಿ ಅಲ್ಲ, ಬಹಳ ಪರಾಕ್ರಮಿ, ಉದಾರಿ, ಶೀಲವಂತ. ನಳಕೂಬರನೆಂಬ ದೊರೆಯ ಹೆಂಡತಿ ಉಪರಂಭೆ ರಾವಣನಲ್ಲಿ ಮೋಹಗೊಂಡು ರಾವಣನ ಸಂಗ ಬಯಸಿದಾಗ ಅವನು ಅವಳಿಗೆ ವಿವೇಕ ಹೇಳಿ ಹಿಂದೆ ಕಳಿಸುತ್ತಾನೆ. ಹೀಗಿದ್ದ ಶೀಲವಂತ ರಾವಣ ಸೀತೆಯೊಬ್ಬಳ ವಿಷಯದಲ್ಲಿ ಕಾಮಿಯಾಗಿ ವರ್ತಿಸಿ ತಪ್ಪು ಮಾಡುತ್ತಾನೆ. ಆದರೆ ಸೀತೆ ತನಗೆ ಬಲಿಯದೆ ರಾಮನಿಗೇ ನಿಷ್ಠಳಾಗಿ ಉಳಿದಾಗ ಅವನಿಗೆ ವಿವೇಕ ಮರಳುತ್ತದೆ. ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡುವ ಉದಾತ್ತ ನಿಶ್ಚಯಕ್ಕೆ ಬರುತ್ತಾನೆ. ಆದರೆ ಅದನ್ನು ಮಾಡುವ ಮುಂಚೆಯೇ ದುರ್ವಿಧಿಯಿಂದಾಗಿ ಯುದ್ಧದಲ್ಲಿ ಸಾಯುತ್ತಾನೆ. ನಾಗಚಂದ್ರನ ರಾವಣ ಹೀಗೆ ಕನ್ನಡ ಸಾಹಿತ್ಯದ ಮೊದಲ ದುರಂತ ಪಾತ್ರವಾಗಿದೆ. ಹನ್ನೆರಡನೇ ಶತಮಾನದಲ್ಲಿ ನಾಗಚಂದ್ರನ ನಂತರ ನಾಲ್ಕೈದು ಜನ ಚಂಪು ಕವಿಗಳು ಬಂದರು. ಇವರಲ್ಲಿ ಮೊದಲನೆಯವನು ನಯಸೇನ. ಇವನ ಕಾವ್ಯ ಧರ್ಮಾಮೃತ. ಪರಮತಗಳನ್ನು ಅಲ್ಲಗಳೆದು ಜೈನ ಧರ್ಮವನ್ನು ಎತ್ತಿಹಿಡಿಯುವುದೇ ಇದರ ಧ್ಯೇಯ. ಉದ್ದೇಶ ಘನವಾದದ್ದಲ್ಲ, ಆದರೆ ಅದನ್ನು ಇವನು ಆಕರ್ಷಕವಾದ ಕಥೆಗಳ ಮೂಲಕ ಮಾಡುತ್ತಾನೆ. ಇವನ ಕಥನ ಶಕ್ತಿ, ಹರಿತವಾದ ವಿಡಂಬನೆ ಮೆಚ್ಚುವಂಥದು. ಶುದ್ಧವಾಗಿ ಕನ್ನಡವನ್ನೇ ಬಳಸಬೇಕೆಂಬ ಬಗ್ಗೆ ಇವನಿಗಿರುವ ಕಳಕಳಿ ಅಪೂರ್ವವಾದದ್ದು. ಸಂಸ್ಕೃತವನ್ನು ಬಳಸಬೇಕೆಂದರೆ ಅದರಲ್ಲೇ ಬರೆಯಲಿ, ಆದರೆ ಶುದ್ಧ ಕನ್ನಡದಲ್ಲಿ ಸಂಸ್ಕೃತ ತಂದು ತುರುಕುವುದು ಯಾಕೆ? ತುಪ್ಪ ಎಣ್ಣೆ ಎರಡನ್ನೂ ಬೆರೆಸುವುದು ಸರಿಯೇ ಎಂದು ಕೇಳುತ್ತಾನೆ ನಯಸೇನ. ಸಕ್ಕದ ಮಂ ಪೆಳ್ವೊಡೆ ನೆರೆ ಸಕ್ಕದ ಮಂ ಪೆಳ್ಗೆ, ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದ ಮಂ, ತಕ್ಕುದೇ ಬೆರೆಸಲ್ಕೆ ಘೃತಮುಮಂ ತೈಲಮುಮಂ. ಇವನ ನಂತರ ಬಂದ ಬ್ರಹ್ಮಶಿವನು ಮೇಲಿನ ಪಂಥದವನೇ. ವೈದಿಕ ಧರ್ಮದ ದೇವತೆಗಳ ಕಥೆಗಳನ್ನು ಪ್ರಸ್ತಾಪಿಸಿ ಅದರಲ್ಲಿರುವ ಹುಳುಕುಗಳನ್ನೆಲ್ಲ ವಿಡಂಬಿಸುತ್ತಾನೆ. ಹರಿ ಲೋಕಕ್ಕೆಲ್ಲ ಒಡೆಯ ತಾನೆ? ಅಂಥವನು ಬಲಿಯ ಹತ್ತಿರ ಹೋಗಿ ಮೂರಡಿ ನೆಲವನ್ನು ಭಿಕ್ಷೆ ಕೇಳುವುದೇ? ಲಕ್ಷ್ಮೀಯ ಪತಿಯಾಗಿ ಅರ್ಜುನನ ಬಂಡಿ ಹೊಡೆಯುವುದೇ? ಹೀಗೆ ಬ್ರಹ್ಮಶಿವನಲ್ಲಿ ಹರಿತವಾದ ಪರಮತ ವಿಡಂಬನೆ ಇದೆ. ಇದು ಇವನ ನಂತರ ಬಂದ ವೃತ್ತವಿಲಾಸ ಕವಿಯಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಂದಿದೆ. ಹಳಗನ್ನಡ ಸಾಹಿತ್ಯ ಕಾಲದಲ್ಲಿ ಬಂದು ಹೋದ ಬಹುದೊಡ್ಡ ಮೇಧಾವಿ ಶಾಸ್ತ್ರಕಾರನೆಂದರೆ ಎರಡನೆಯ ನಾಗವರ್ಮ. ಇವನು ಕವಿ ಜನ್ನನಿಗೆ ಉಪಾಧ್ಯಾಯನೂ ಆಗಿದ್ದನೆಂದು ಪ್ರತೀತಿ ಇದೆ. ಕನ್ನಡ ಕಾವ್ಯಾಭ್ಯಾಸಕ್ಕೆ ಸಹಾಯಕವಾದ ವ್ಯಾಕರಣ, ಅಲಂಕಾರ, ಛಂದಸ್ಸು, ಶಬ್ದಕೋಶ, ಈ ಎಲ್ಲ ಶಾಸ್ತ್ರ ವಿಷಯಗಳ ಬಗ್ಗೆ ಇವನು ಗ್ರಂಥ ರಚನೆ ಮಾಡಿದ್ದಾನೆ. ಶಬ್ದಸ್ಮೃತಿ, ಭಾಷಾಭೂಷಣ, ಕಾವ್ಯಾವಲೋಕನ, ವಸ್ತುಕೋಶ, ಹೀಗೆ ಪಾಂಡಿತ್ಯ ಸಾಧಕವಾದ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ ಶ್ರೇಯಸ್ಸು ಈತನದು. ನಾಗವರ್ಮ ಮಹಾ ಮೇಧಾವಿಯಷ್ಟೇ ಆಗಿರದೆ ಶ್ರೇಷ್ಠ ರಸಜ್ಞನೂ ಆಗಿದ್ದನೆನ್ನುವುದು ಇವನ ಕೃತಿಗಳ ಅವಲೋಕನದಿಂದ ತಿಳಿಯುತ್ತದೆ. ಇವನ ಕಾಲ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಎನ್ನಬಹುದು. ಇಲ್ಲಿಗೆ ಹಳಗನ್ನಡದ ಗದ್ಯಪದ್ಯ ಮಿಶ್ರಿತವಾದ ಚಂಪೋ ಕಾವ್ಯಗಳ ಸುವರ್ಣಯುಗ ಮುಗಿಯಿತು. ಈವರೆಗಿನ ಕಾವ್ಯ ಹೆಚ್ಚು ಪ್ರೌಢವಾದದ್ದು, ಪಂಡಿತಮಾನ್ಯವಾದದ್ದು, ಹೆಚ್ಚಾಗಿ ಜೈನ ಕವಿಗಳಿಗೆ ಸೇರಿದ್ದು. ಇಲ್ಲಿಂದ ಮುಂದೆ ಭಾಷೆ, ವಸ್ತು, ಛಂದಸ್ಸು, ಕಾವ್ಯೋದ್ದೇಶಗಳಲ್ಲಿ ತುಂಬ ಭಿನ್ನವಾದ ಸಾಹಿತ್ಯ ಆರಂಭವಾಯಿತು. ಈ ಸಾಹಿತ್ಯ ಹೆಚ್ಚು ಸರಳವಾದದ್ದು, ಜನಪರವಾದದ್ದು. ಇದರ ಮೊದಲ ಹಂತ ವಚನ ಸಾಹಿತ್ಯ ಎನ್ನಬಹುದು. ಇಲ್ಲಿಂದ ಮುಂದೆ ವಚನ ಸಾಹಿತ್ಯವನ್ನು ಅವಲೋಕಿಸಬಹುದು. ದೇವರ ದಾಸಿಮಯ 1050. ಸದ್ಯಕ್ಕೆ ನಮಗೆ ಗೊತ್ತಿರುವ ವೀರಶೈವ ವಚನಕಾರರಲ್ಲಿ ದೇವರ ದಾಸಿಮಯ್ಯನೇ ಎಲ್ಲರಿಗಿಂತ ಮೊದಲಿನವನು. ನೇಗೆ ವೃತ್ತಿ ಮಾಡುತ್ತಿದ್ದ ಈತ ಜೇಡರ ದಾಸಿಮಯ್ಯ ಎಂದೂ ಹೆಸರಾಗಿದ್ದಾನೆ. ಇವನೂ ಮತ್ತು ಇವನ ಸಮಕಾಲೀನಾದ ಶಂಕರ ದಾಸಿಮಯ್ಯ ಇಬ್ಬರೂ 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಚಾಲುಕ್ಯ ರಾಜ ಜಯಸಿಂಹನ ಕಾಲದಲ್ಲಿ ಇದ್ದವರು. ರಾಜನ ಪತ್ನಿಯಾದ ಸುಗ್ಗಲಾದೇವಿ ದಾಸಿಮಯ್ಯನ ಶಿಷ್ಯಳಾಗಿದ್ದಳಂತೆ. ಶಂಕರ ದಾಸಿಮಯ್ಯನ ಎರಡು ವಚನಗಳಷ್ಟೇ ನಮಗೆ ದೊರೆತಿವೆ, ಆದರೆ ದಾಸಿಮಯ್ಯನ 150 ವಚನಗಳು ಲಭಿಸಿವೆ. ಸುಂದರವಾದ ಉಪಮೆ, ಅಡಕವಾದ ಶೈಲಿ, ಮಾರ್ಮಿಕವಾದ ಮಾತುಗಾರಿಕೆಗೆ ಇವನ ವಚನಗಳು ಹೆಸರಾಗಿವೆ. ರಾಮನಾಥ ಇವನ ಅಂಕಿತ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರಪಿಡಿದೆತ್ತಿಕೊಂಬ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ, ಮೊದಲಾದ ವಚನಗಳು ಮೇಲಿನ ಮಾತಿಗೆ ನಿದರ್ಶನ. ಇವನ ವಚನಗಳಲ್ಲಿ ಸಾಕಷ್ಟು ಸಮಾಜ ವಿಮರ್ಶೆಯೂ ಇದೆ. ಕೆಲವು ಉಪಮೆಗಳ ಔಚಿತ್ಯ ಅರ್ಥ ಸಂಪತ್ತು ಗಮನ ಸೆಳೆಯುವಂತಿವೆ. ದಾಸಿಮಯ್ಯನು ವಚನವೊಂದರಲ್ಲಿ ಮಾದರ ಚೆನ್ನ, ಡೋಹರ ಕಕ್ಕ, ಕೆಂಬಾವಿಯ ಭೋಗಣ್ಣ ಎಂಬ ವಚನಕಾರರನ್ನು ಸ್ಮರಿಸಿದ್ದಾನೆ. ಇದರಿಂದ ಇವನಿಗಿಂತ ಹಿಂದೆಯೇ ವಚನವಾಂಗ್ಮಯ ಆರಂಭವಾಗಿತ್ತು ಎನಿಸುತ್ತದೆ. ಅಲ್ಲಮ ಪ್ರಭು 1150 12ನೆಯ ಶತಮಾನದಲ್ಲಿ ಆಗಿ ಹೋದ ಅಲ್ಲಮ ಪ್ರಭು ಕಾಲದೇಶಗಳ ಎಲ್ಲೆ ಮೀರಿದ ದೊಡ್ಡ ತತ್ವಜ್ಞಾನಿ. ವಚನಕಾರನಾಗಿಯೂ ಈತ ಅಸಾಧಾರಣ ಸತ್ವಶಾಲಿ. ಬಸವಣ್ಣನೇ ಆದಿಯಾಗಿ ಕಲ್ಯಾಣದಲ್ಲಿದ್ದ ಶಿವಶರಣರೆಲ್ಲರ ಗೌರವ ಭಕ್ತಿಗಳಿಗೆ ಪಾತ್ರನಾದವನು. ಅನುಭವ ಮಂಟಪದ ಅಧ್ಯಕ್ಷನಾಗಿ ಬಸವಣ್ಣನ ಜೊತೆ ನಿಂತು ಶರಣ ಚಳುವಳಿಗೆ ವಿಶೇಷ ವರ್ಚಸ್ಸು ಘನತೆ ದೊರಕಿಸಿಕೊಟ್ಟವನು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅಲ್ಲಮ್ಮನ ಹುಟ್ಟಿದೂರು. ನಟುವ ಜಾತಿಗೆ ಸೇರಿದ ಅಲ್ಲಮ್ಮ ಮೃದಂಗವಾದನ ಕಲೆಯಲ್ಲಿ ಪ್ರವೀಣನಾಗಿದ್ದ. ಆ ಊರಿನ ಧನದತ್ತನ ಮಗಳಾದ ಕಾಮಲತೆ ಮತ್ತು ಅಲ್ಲಮ್ಮ ಇಬ್ಬರಿಗೂ ಪರಸ್ಪರ ಗಾಢ ಪ್ರೇಮ ಉಂಟಾಗಿ ಇಬ್ಬರೂ ಒಂದಾದರು. ಕೆಲ ಕಾಲ ಸುಖದಲ್ಲಿ ಬಾಳಿ ಕಾಮಲತೆ ಹಠಾತ್ತಾಗಿ ತೀರಿಕೊಂಡಳು. ಅವಳ ವಿರಹದಿಂದ ಅಲ್ಲಮ್ಮ ದಿಕ್ಕು ಕಾಣದೆ ಹುಚ್ಚನಂತಾದ. ಈ ಹೊತ್ತಿಗೆ ಊರ ಹೊರಗಿನ ಕಣಗಿಲೆ ತೋಟವೊಂದರಲ್ಲಿ ನೆಲದಲ್ಲಿ ಹೂತು ಹೋಗಿದ್ದ ದೇವಾಲಯವೊಂದು ಅಲ್ಲಮ್ಮನಿಗೆ ಅಕಸ್ಮಾತ್ ಗೋಚರಿಸಿತು. ಅದರ ಮಬ್ಬುಗತ್ತಲೆಯಲ್ಲಿ ಧೈರ್ಯವಾಗಿ ಒಳನುಗ್ಗಿದ ಅಲ್ಲಮ್ಮನಿಗೆ ಧ್ಯಾನದ ನಿಲುವಿನಲ್ಲಿ ಕೂತಿದ್ದ ಅನುಮಿಷನೆಂಬ ಯೋಗಿಯ ಅಸ್ಥಿಪಂಜರ ಕಾಣಿಸಿತು. ಆ ಯೋಗಿ ಕೈಯಲ್ಲಿ ಹಿಡಿದಿದ್ದ ಇಷ್ಟಲಿಂಗ ಅಲ್ಲಮ್ಮನ ಕೈಗೆ ದಾಟಿತು. ಆ ಕ್ಷಣದಲ್ಲಿ ಅಲ್ಲಮ್ಮನ ಬದುಕೇ ಮಾರ್ಪಾಟಾಯಿತು. ಕಾಮಲತೆಯ ವಿರಹದ ಅಗ್ನಿ ಶಾಂತವಾಗಿ ಅಲ್ಲಿ ಪರಮ ದೈವಭಕ್ತಿಯ ಬೆಳಕು ಹುಟ್ಟಿತು. ಸೃಷ್ಟಿಯ ರಹಸ್ಯಗಳನ್ನು ಚಿಂತಿಸುತ್ತಾ ದೈವದ ಸ್ವರೂಪವನ್ನು ಬೆದಕುತ್ತಾ ಅಲ್ಲಮ್ಮ ಅವಧೂತನಂತೆ ಊರೂರು ಅಲೆದ. ಅನುಭಾವ ಚಿಂತನೆಯ ಉರಿಯಲ್ಲಿ ಪುಟಗೊಂಡು ಹೊಸ ವ್ಯಕ್ತಿತ್ವವಾಗಿ ಹೊರಬಂದ. ದುಃಖಿಗಳನ್ನು ಸಂತೈಸುತ್ತಾ, ತಿಳಿಯದವರಿಗೆ ತಿಳಿ ಹೇಳುತ್ತಾ ಮುಕ್ತಾಯಕ್ಕ, ಗೊಗ್ಗಯ್ಯ, ಗೋರಕ್ಷ, ಸಿದ್ದರಾಮರಂಥ ಸಾಧಕರನ್ನು ಅವರ ನಿಜಶಕ್ತಿಯ ನೆಲೆಗೆ ಏರಿಸುತ್ತಾ ಕಲ್ಯಾಣಕ್ಕೆ ಬಂದ. ಅವನ ಆಗಮನದಿಂದ ಕಲ್ಯಾಣಕ್ಕೆ ಹೊಸ ಜ್ಯೋತಿ ಪ್ರವೇಶಿಸಿದಂತಾಯಿತು. ಬಸವಣ್ಣನ ವರ್ಚಸ್ಸಿನಿಂದಾಗಿ ಆಗಲೇ ಶಿವಭಕ್ತಿಯ ಕೇಂದ್ರವಾಗಿದ್ದ ಕಲ್ಯಾಣಕ್ಕೆ ಅಲ್ಲಮ್ಮ ಕಿರೀಟಪ್ರಾಯವಾಗಿ ಪರಿಣಮಿಸಿದ. ಅಲ್ಲಮ್ಮನ ಜ್ಞಾನದ ಎತ್ತರವನ್ನು ತಿಳಿದ ಬಸವಣ್ಣ ಅವನನ್ನು ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ ಕರೆದು ಶೂನ್ಯ ಸಿಂಹಾಸನದ ಪ್ರಭುವಾಗಿ ಗೌರವಿಸಿದ. ಅಲ್ಲಮ್ಮನದು ಜ್ಞಾನಿಯ ನಿರ್ಲಿಪ್ತ ದೃಷ್ಟಿ, ಜಾತಿ ಮತಗಳಿಗೆ ಬಗ್ಗದ, ಸತ್ಯಕ್ಕಷ್ಟೇ ವಿಧೇಯವಾದ ದೃಷ್ಟಿ. ತನ್ನ ವಚನಗಳಲ್ಲಿ ಅವನು ದಂಭ, ಕಪಟ, ಮೌಢ್ಯ, ಆಡಂಬರಗಳನ್ನು ಗೇಲಿಗೆಬ್ಬಿಸಿದ್ದಾನೆ. ವ್ರತನೇಮಗಳ ಅಂಧಶ್ರದ್ಧೆಯನ್ನು ವಿಡಂಬಿಸಿದ್ದಾನೆ. ಶರಣ ಸಮಾಜದ ನಡೆನುಡಿಗಳನ್ನು ವಿಮರ್ಶಿಸಲೂ ಅವನು ಹಿಂಜರಿದವನಲ್ಲ. ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣೆಯ ನೇಮದವ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನೇಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ, ಇವು ಷಟ್ಸ್ಥಲಕ್ಕೆ ಹೊರಗು, ಭಕ್ತಿನಿಷ್ಠೆಯಿಲ್ಲದವರ ಕಂಡರೆ ಮೆಚ್ಚ ಗುಹೇಶ್ವರ. ಎನಗೊಂದು ಲಿಂಗ, ನಿನಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು. ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಉಳಿಮುಟ್ಟಿದ ಲಿಂಗವ ಮನಮುಟ್ಟಬಲ್ಲುದೇ ಗುಹೇಶ್ವರ. ಇಷ್ಟಲಿಂಗವ ತೋರಿ ಮೃಷ್ಟಾನ್ನವ ಹೊಡೆವವರಿಗೆ ಇಷ್ಟಾರ್ಥಸಿದ್ಧಿ ಅದೆಲ್ಲಿಯದೋ? ಅದೆಲ್ಲಿಯದೋ ಲಿಂಗ, ಅದೆಲ್ಲಿಯದೋ ಜಂಗಮ? ಅಲ್ಲ ದಾಟವನಾಡಿ ಎಲ್ಲರೂ ಮುಂದುಗೆಟ್ಟರು. ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿಸುವರಯ್ಯ? ಬಯಲು ಬೆತ್ತಲಿದ್ದರೆ ಏನ ನುಡಿಸುವರಯ್ಯ? ಭಕ್ತನು ಭವಿಯಾದಡೆ ಏನ ಉಪಮಿಸುವೆನಯ್ಯ? ಅಲ್ಲಮ್ಮನ ಕೆಲವು ವಚನಗಳು ಅನುಭವದ ಆಳದಿಂದ, ಜ್ಞಾನದ ಶಿಖರದಿಂದ ಆಡಿದ್ದಾಗಿತ್ತು. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಅವನ ಮಾತಿಗೆ ನಿದರ್ಶನಗಳಂತಿವೆ ಎಂದು ವಿಮರ್ಶಕರು ಹೊಗಳಿದ್ದಾರೆ. ಅವನ ವಚನಗಳಲ್ಲಿ ಅರ್ಥದುರೂಹ್ಯವಾದ ಬೆಡಗಿನ ವಚನಗಳೂ ಇವೆ. ಮೋಡವನ್ನು ತೂರಿಹೋದ ಅದರ ಮರೆಯಲ್ಲಿ ಅಷ್ಟಿಷ್ಟೇ ಕಾಣುವ ಗಿರಿಶಿಖರಗಳ ದೃಶ್ಯದಂತೆ ಅವುಗಳ ಅರ್ಥ ಸ್ಪಷ್ಟಾಸ್ಪಷ್ಟವಾಗಿ ಉಳಿಯುತ್ತವೆ. ಇದು ಅವುಗಳ ಮನೋಹರತೆಗೂ ತಳಕಾಣದ ಅರ್ಥದ ಆಳಕ್ಕೂ ಕಾರಣವಾಗಿದೆ. ಅದಕ್ಕೆ ಈ ವಚನ ಒಂದು ನಿದರ್ಶನ. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬವ ಕಂಡೆ, ಅರಗಿನ ಕಂಬದ ಮೇಲೊಂದು ಹಂಸವಿದ್ದುದ ಕಂಡೆ, ಕಂಬ ಬೆಂದು ಹಂಸೆ ಹಾರಿತ್ತು. ಈಗ ಅಲ್ಲಮ ಪ್ರಭುವಿನ ಒಂದು ವಚನದ ಗಾಯನ. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತೂದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಇಲ್ಲ ತುಟ್ಟ ತೂದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಇಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿತ್ಯಕ್ಕಿನ ಗಮನವಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬೆಳಗು ಗುಹೀಶ್ವರ ನಿಂಬಲಿಂಗವು ಬಚ್ಚಬರಿಯ ಬೆಳಗು ಗುಹೀಶ್ವರ ನಿಂಬಲಿಂಗವು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತೂದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಇಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ